ನಿರ್ವಹಣೆ ಮತ್ತು ಚಿಕಿತ್ಸೆ, ನ್ಯೂರೋ ಇನ್ಫೆಕ್ಷನ್, ಮಕ್ಕಳ ನರರೋಗ ವಿಭಾಗ, ನರಶಸ್ತ್ರ ಚಿಕಿತ್ಸೆ, ತಲೆನೋವು, ವರ್ಟಿಗೋ ಚಿಕಿತ್ಸೆ, ಬೆನ್ನುಮೂಳೆ ಚಿಕಿತ್ಸೆ, ಪಾರ್ಕಿನ್ಸನ್ಸ್ ಮತ್ತು ಮೂಮೆಂಟ್ ಡಿಸಾರ್ಡರ್, ಮೆಮೊರಿ ಕ್ಲಿನಿಕ್, ನ್ಯೂರೋ ಸೈಕಿಯಾಟ್ರಿಕ್, ನ್ಯೂರೋ ಇಂಟರ್ವೆನ್ಷನ್, ನ್ಯೂರೋ ರಿಹ್ಯಾಬ್, ನ್ಯೂರೋ ಫಿಸಿಯೋಥೆರಪಿ ಮತ್ತು ನ್ಯೂರೋ ಕ್ರಿಟಿಕಲ್ ಕೇರ್ ವಿಭಾಗವನ್ನು ಹೊಂದಿರುವ ಆಸ್ಪತ್ರೆ. 24/7 ನಿರಂತರ ಸೇವೆಗಾಗಿ ಫಸ್ಟ್ ನ್ಯೂರೋ ಬ್ರೈನ್ ಅಂಡ್ ಸ್ಪೈನ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಪಡೀಲ್, ಮಂಗಳೂರು. 08242766633. ಮೊಬೈಲ್ 9343442488. ಅರಣ್ಯ ಇಲಾಖೆಯ ವಿವಿಧ ಸಸ್ಯ ಕ್ಷೇತ್ರಗಳಲ್ಲಿ ಬಿಲ್ವಪತ್ರೆ, ಜಂಬುನೇರಳೆ, ಅಗರ್ವೋಟ್, ಮಹಾಗನಿ, ಸಾಗುವಾನಿ, ರಕ್ತಚಂದನ, ರಾಮ್ಪತ್ರೆ, ಬೀಟೆ, ದಾಲ್ಚಿನಿ ಮೊದಲಾದ ಉತ್ತಮ ಗುಣಮಟ್ಟದ ಆಯ್ದ ಅರಣ್ಯ ಗಿಡಗಳು ವಿತರಣೆಗೆ ಲಭ್ಯವಿದೆ. ಆಸಕ್ತರು ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು ಪುತ್ತೂರು ವಲಯ 9483242693, ಉಪ್ಪಿನಂಗಡಿ 9844635154, ಸುಬ್ರಹ್ಮಣ್ಯ 9482633483, ಪಂಜಾ 9449904485, ಸುಳ್ಯ 9483456738, ಮಂಗಳೂರು 9448060880, ಬಂಟ್ವಾಳ 9449179714. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪ ದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30-12:00. ಭೇಟಿ ನೀಡಿ ಶ್ರೀರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, ನಂಬರ್ 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802-2521-5253. ಆತ್ಮೀಯ ರೈತ ಬಂಧುಗಳಿಗೆ ನಮಸ್ಕಾರ. ಕಿಸಾನ್ ವಾಣಿಯ ಇಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಮೊದಲಿಗೆ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಈ ವಿಚಾರದ ಕುರಿತು ಶಿರ್ವದ ಶರಾವತಿಯವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಶರಾವತಿಯವರೇ ನಮಸ್ಕಾರ. ನಮಸ್ಕಾರ. ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಮಾಡಬೇಕು, ಆ ಮೂಲಕ ಹೆಚ್ಚಿನ ಒಂದು ಬೆಲೆಯನ್ನು ನಿರೀಕ್ಷೆ ಮಾಡಬೇಕು ಅನ್ನುವಂಥದ್ದು ಎಲ್ಲ ರೈತರು, ರೈತ ಮಹಿಳೆಯರ ಒಂದು ನಿರೀಕ್ಷೆ ಇರ್ತದೆ. ಮೌಲ್ಯವರ್ಧನೆಯ ಮಹತ್ವ ಏನು, ಯಾಕಾಗಿ ಮೌಲ್ಯವರ್ಧನೆ ಮಾಡಬೇಕು ಅಂತ ಹೇಳ್ತೀರಿ? ಈಗ ಎಲ್ಲ ಹಣ್ಣುಗಳು ಎಲ್ಲ ಕಾಲದಲ್ಲಿ ಸಿಗುವುದಿಲ್ಲ. ಉದಾಹರಣೆಗೆ ಮಾವಿನ ಹಣ್ಣು ಬೇಕು ಅಂತ ಹೇಳಿದರೆ ಇನ್ನು ಆಗಬೇಕಷ್ಟೇ, ಮಿಡಿ ಬಿದ್ದಿದೆ. ಆದರೆ ಕಳೆದ ವರ್ಷದ ಮಾವಿನ ಹಣ್ಣನ್ನು ಇವತ್ತಿನವರೆಗೂ ಇಟ್ಟು ತಿನ್ನಬಹುದು, ಅದನ್ನು ನಾನು ಮಾಡಿದ್ದೇನೆ. ಹಾಗೆ ಹಲಸಿನ ಹಣ್ಣು ಇರ್ಬೋದು, ಅಥವಾ ಬೇರೆ ಬೇರೆ ಹಣ್ಣುಗಳ ಸ್ಕ್ವಾಶ್ ತಯಾರಿಸಿ ಇಡುವಂಥದ್ದು, ಇಂಥದ್ರಿಂದ ನಾವು ತುಂಬ ಸಮಯದವರೆಗೆ ಆ ಹಣ್ಣನ್ನು ಬಳಕೆ ಮಾಡ್ಬೋದು. ಅದಕ್ಕೋಸ್ಕರ ಮೌಲ್ಯವರ್ಧನೆ ಅಗತ್ಯ ಇರ್ತದೆ. ಅಂದರೆ ಈಗ ನಾವು ಹಣ್ಣುಗಳು ಇರುವಾಗ ಬೇಕಾದಷ್ಟು ತಿಂತೇವೆ, ಮತ್ತೆ ಕೊಳ್ತು ಹೋಗ್ತದೆ, ಬಿಸಾಡ್ತೇವೆ, ಆ ಥರ ಆಗಬಾರ್ದು. ಆ ಹಣ್ಣನ್ನು ಮುಂದಿನ ದಿನಗಳವರೆಗೆ ಹೇಗೆ ಉಳಿಸ್ಬೋದು ಅಂತ ನಾನು ಆಲೋಚನೆ ಮಾಡಿದಾಗ ಕೆಲವು ವಿಧಾನಗಳಲ್ಲಿ ಅದನ್ನು ಹೇಗೆ ಸಂರಕ್ಷಣೆ ಮಾಡ್ಬೋದು ಅಂತ ತಿಳ್ಕೊಳ್ಬೇಕಾಯಿತು. ಕೆಲವು ನಮ್ಮ ಪೂರ್ವಿಕರು ಕೂಡ ಮಾಡ್ತಾ ಇದ್ರು. ಈಗ ಯಾವುದೇ ಒಂದು ವಸ್ತುವನ್ನು ಉಪ್ಪಲ್ಲಿ ಹಾಕಿಟ್ಟಾಗ ಅದು ಹೆಚ್ಚು ಸಮಯ ಉಳಿತದೆ. ಅದೇ ರೀತಿ ಕೆಲವು ಒಣಗಿಟ್ಟಂಥದ್ದು ಕೂಡ ಹೆಚ್ಚು ಸಮಯ ಇಡಲಿಕ್ಕೆ ಆಗ್ತದೆ. ಉದಾಹರಣೆಗೆ ಹಪ್ಪ, ಸಂಡಿಗೆ ಇವೆಲ್ಲ ನಾವು ತುಂಬ ದಿನದವರೆಗೆ ಇಡ್ತೇವೆ. ಅದಕ್ಕೆ ಕಾರಣ ನಾವು ಬೇಯಿಸಿದ ನಂತರ ಅದನ್ನು ಹಪ್ಪಳ ಮಾಡಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಇಡ್ತೇವೆ. ಹಾಗೆ ಒಣಗಿಸುವ ಮೂಲಕ ಕೂಡ ಕೆಲವು ಹಣ್ಣುಗಳನ್ನು ಇಡ್ಬೋದು. ಈಗ ದ್ರಾಕ್ಷಿ, ಒಣ ದ್ರಾಕ್ಷಿಯನ್ನು ಒಣಗಿಸಿ ಇಡ್ತಾರೆ. ಡ್ರೈ ಫ್ರೂಟ್ಗಳು ಕೆಲವೆಲ್ಲ ಉದಾಹರಣೆಗಳು ಇದೆ. ಹಾಗೆ ಒಣಗಿಸುವ ಮೂಲಕ ಇನ್ನು ಕೆಲವನ್ನು ಕೆಲವು ಪ್ರಿಸರ್ವೇಟಿವ್ಸ್ ಹಾಕಿಯೂ ಇಡ್ಬೋದು. ಅದು ಬೇಡ ಅಂತ ಹೇಳುವವರು ಮಾತ್ರ ಅದನ್ನು ಒಣಗಿಸಿಯೋ ಅಥವಾ ರಸ ತೆಗೆದು, ಈಗ ಉದಾಹರಣೆಗೆ ಪುನರ್ಪುಳಿ ಜ್ಯೂಸ್ ಇದೆಯಲ್ಲ, ಅದನ್ನು ಒಣಗಿಸಿದ ಓಡುಗಳನ್ನು ಇಟ್ಟು ನಾವು ಜ್ಯೂಸ್ ಮಾಡ್ಬೋದು. ಅಥವಾ ಆ ಹಸಿಯಾದ ಹಣ್ಣುಗಳಿಗೆ ಸಕ್ಕರೆ ತುಂಬಿಸಿ ಬಿಸಿಲಲ್ಲಿ ಒಂದು ಬಟ್ಟೆ ಕಟ್ಟಿ ಪಾತ್ರೆಯನ್ನು ಇಟ್ಟರೆ ಅದು ಜ್ಯೂಸ್ ಬಿಡ್ತದೆ. ಆ ಜ್ಯೂಸನ್ನು ನೀವು ಬಾಟ್ಲಲ್ಲಿ ಹಾಕಿಟ್ಟರೆ ಒಂದು ವರ್ಷ ಕೂಡ ಏನೂ ಆಗುದಿಲ್ಲ. ಬೇಕಾದಾಗ ಒಂದು ಚಮಚ ರಸಕ್ಕೆ ಉಳಿದ ನೀರು ಹಾಕಿ ನಾವು ಕುಡಿಲಿಕ್ಕೆ ಉಪಯೋಗ ಮಾಡ್ಬೋದು. ಇಲ್ಲಿ ಯಾವ ಕೆಮಿಕಲನ್ನು ನಾವು ಯೂಸ್ ಮಾಡ್ತಾ ಇಲ್ಲ. ಆದರೆ ನಾವೀಗ ರಸ್ನಾಗೆ ಎಲ್ಲ ತಗೊಳ್ತೇವಲ್ಲ, ಅದರಲ್ಲಿ ಅವರು ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ, ಗೊತ್ತಿದ್ದು ನಾವು ಕುಡಿತೇವೆ. ನಾವು ಮನೆಯಲ್ಲೇ ಮಾಡುವಾಗ ಕೆಲವು ವಿಧಾನದಿಂದ ಈ ಹಣ್ಣಿನ ಸ್ಕ್ವಾಶ್ಗಳನ್ನು ಮಾಡಿ ಇಟ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಕೆಲವೊಂದು ಮೌಲ್ಯವರ್ಧಿತ ಉತ್ಪನ್ನಗಳ ಪ್ರಾತಿನಿಧಿಕವಾಗಿ ನೋಡುವ ಮಾವಿನ ಕಾಯಿ ಆಗ್ಬೋದು, ಮಾವಿನ ಹಣ್ಣಾಗ್ಬೋದು, ಇವುಗಳಿಂದ ಯಾವ ರೀತಿಯ ಒಂದು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರು ಮಾಡ್ಬೋದು? ಮಾವಿನಕಾಯಿ ಕಾಟು ಮಾವಿನಕಾಯಿ ಉಪ್ಪಿನಕಾಯಿಗೆ ಆಗುವಂಥದ್ದಿದ್ದರೆ ಅಪ್ಪೆ ಮಿಡಿ, ಜೀರಿಗೆ ಮಿಡಿ ಕೆಲವೆಲ್ಲ ಹೆಸರುಗಳು ಇದೆ. ಆದರೆ ಊರಿನಲ್ಲಿ ಕಾಟು ಮಾವಿನಕಾಯಿ ಕೂಡ ನಾವು ಉಪ್ಪಿನಕಾಯಿಗೆ ಬಳಸ್ತೇವೆ. ಅದನ್ನು ಚಿಕ್ಕದಿರುವಾಗಲೇ ಉಪ್ಪು ಹಾಕಿ ಅದಕ್ಕೆ ಒಂದು 15 ದಿನದ ನಂತರ ಉಪ್ಪಿನ ರಸಕ್ಕೆ ಮೆಣಸಿನಕಾಯಿ ಆಮೇಲೆ ಸಾಸಿವೆ ಇಂಗು ಹಾಕಿ ಕಡೆದಿಟ್ಟರೆ ಆಗ ಅದು ರಸ ಆಗ್ತದೆ. ಆ ಉಪ್ಪಿನಕಾಯಿಯ ಮೂಲಕ ನಾವು ಅದನ್ನು ಉಪಯೋಗ ಮಾಡ್ಬೋದು. ಇನ್ನು ಬಲಿತ ಮಾವಿನಕಾಯಿ ಆದರೆ ಕೆತ್ತೆ ಉಪ್ಪಿನಕಾಯಿಯನ್ನು ಮಾಡ್ಬೋದು, ಸೇಮ್ ರಸವನ್ನು ಹಾಕ್ಬೋದು. ಅಥವಾ ಹುರಿದ ಉಪ್ಪಿನಕಾಯಿ ಅಂತ ಮಾಡ್ತಾರೆ, ಹೋಳುಗಳನ್ನು ಹುರಿಯುವುದು, ಆ ನಂತರ ಮೆಣಸು ಸಾಸಿವೆ ಮೆಂತೆ ಜೀರಿಗೆ ಇಂಗನ್ನು ಹುರಿದು ಅದನ್ನು ಪೌಡ್ರ್ ಮಾಡಿ ಈ ಹುರಿದಂಥ ಹಾಕಿದಾಗ ಅದು ಹುರಿದ ಉಪ್ಪಿನಕಾಯಿ ಪುಡಿ ಉಪ್ಪುಡ ಅಂತ ಹೇಳ್ತಾರೆ, ಅದನ್ನು ಮಾಡ್ಬೋದು. ಇನ್ನು ಅಡಂಗಾಯಿ ಅಂತ ರಸ ಸ್ವಲ್ಪ ನೀರು ಬೇಕಿದ್ದವರು ನೀರು ರಸ ಮಾಡಿದರೆ ಅದನ್ನು ಒಂದು 5-6 ತಿಂಗಳು ಇಡ್ಬೋದು, ತುಂಬ ಸಮಯ ಇಡಲಿಕ್ಕೆ ಆಗೋದಿಲ್ಲ. ಆದರೆ ಪುಡಿ ಉಪ್ಪು ಏನು ವರ್ಷಗಟ್ಟಲೆ ಇಟ್ಟರೂ ಕೂಡ ಹಾಳಾಗೋದಿಲ್ಲ, ನೀರು ನಾವು ತೆಗಿತೇವೆ, ಡ್ರೈ ಆಗಿ ಅದನ್ನು ಪುಡಿ ಉಪ್ಪುಡ ಮಾಡಿ ಇಡ್ತೇವೆ. ಇನ್ನು ಹಣ್ಣನ್ನು ನಾವು ಬಳಸೋದಾದರೆ ಮಾವಿನಕಾಯಿಯನ್ನು ಇನ್ನೊಂದು ರೀತಿಯಲ್ಲಿ ಬೇಯಿಸಿ ಉಪ್ಪಲ್ಲಿ ಹಾಕಿ ಸಹ ಇಡ್ಬೋದು. ಅದನ್ನು ನೀರಿನಲ್ಲಿ ಹಾಕಿಟ್ಟರೆ ವರ್ಷಗಟ್ಟಲೆ ಚಟ್ನಿ ಮಾಡಲಿಕ್ಕೆ ಪಲ್ಯ ಮಾಡಲಿಕ್ಕೆ ಯಾವುದಕ್ಕೂ ಉಪಯೋಗ ಮಾಡ್ಬೋದು. ಹಸಿ ಮಾವಿನಕಾಯಿಯನ್ನು ಉಪ್ಪು ಹಾಕಿ ಇಡ್ಬೋದು ವರ್ಷದವರೆಗೂ ಕೂಡ, ರಸ ಹಾಕದೆ ಹಾಗೆ ದೊಡ್ಡ ದೊಡ್ಡ ಮಾವಿನಕಾಯಿ ಉಪ್ಪು ಹಾಕಿಟ್ಟರೆ ಅದು ಸಿರಿಂಟು ಇರ್ತದೆ. ಯಾವುದೇ ಒಂದು ಪದಾರ್ಥಗಳಿಗೆ ಮಾವಿನಕಾಯಿಯ ಬದಲಿಗೆ ಅದನ್ನು ಉಪಯೋಗ ಮಾಡ್ಬೋದು. ಆನಂತರ ಬೇಯಿಸಿ ಅದನ್ನು ಒಂದು ಹದ ಬೆಂಕಿಯಲ್ಲಿ ಬೇಯಿಸಿದ ನಂತರ ಉಪ್ಪು ನೀರಲ್ಲಿ ಹಾಕಿಟ್ಟರೆ ಅದನ್ನು ಕೂಡ ಕುಕ್ಕುಬಜ್ಜಿ ನಮ್ಮಲ್ಲಿ ಭಾಳ ಪ್ರಸಿದ್ಧಿ ಅಲ್ವಾ. ಮಳೆಗಾಲದಲ್ಲಿ ಆ ನೀರಿನಲ್ಲಿ ಹಾಕಿದಂತಹ ಮಾವಿನಕಾಯಿಯನ್ನು ಚಟ್ನಿ ಮಾಡಲಿಕ್ಕಿರ್ಬೋದು, ಪಲ್ಯ ಸಹ ಮಾಡ್ಬೋದು. ಇನ್ನು ಹಣ್ಣನ್ನು ಹೇಗೆ ಉಪಯೋಗ ಮಾಡ್ಬೋದು ಅಂದರೆ, ಹಣ್ಣು ಇರುವಾಗ ಡೈರೆಕ್ಟ್ ನಾವು ಜ್ಯೂಸ್ ಮಾಡಿಯೂ ಕುಡಿಬೋದು ಕಾಟು ಮಾವಿನ ಹಣ್ಣನ್ನು, ಅಥವಾ ಈ ಜ್ಯಾಮ್ ಮಾಡಿ ಇಡ್ಬೋದು. ಮಾವಿನ ಹಣ್ಣಿನ ಜ್ಯಾಮ್ ಅಂತಲೇ ಮಾಡಲಿಕ್ಕಾಗ್ತದೆ. ಇನ್ನು ಮಿಕ್ಸ್ ಫ್ರೂಟ್ ಜ್ಯಾಮ್ ಮಾಡುವಾಗ ಮಾವಿನ ಹಣ್ಣನ್ನು ಮಿಕ್ಸ್ ಮಾಡಿಯೂ ಜ್ಯಾಮನ್ನು ಮಾಡಲಿಕ್ಕಾಗ್ತದೆ. ಇನ್ನು ಹಣ್ಣಿನ ರಸವನ್ನು ತೆಗೆದು ಫ್ರಿಡ್ಜಲ್ಲಿಟ್ಟರೆ ಒಂದು ವರ್ಷ ಕೂಡ ಹಾಳಾಗೋದಿಲ್ಲ ಸರ್. ಒಂದು ವರ್ಷ ಪಲ್ಪ್ ತೆಗೆದು ಅದನ್ನು ಹಾಗೆ ಇಟ್ಟರೆ ನಿಮಗೆ ಜ್ಯೂಸ್ ಬೇಕಾದಾಗ ಫ್ರೀಸರಲ್ಲಿ ಇಡಬೇಕಾಗ್ತದೆ. ಅದನ್ನು ಸ್ವಲ್ಪ ಜ್ಯೂಸ್ ಹೊರಗಿಡಬೇಕು, ಮತ್ತು ಆ ಜ್ಯೂಸಿಗೆ ನೀರು ಹಾಕಿ ಕುಡಿಲಿಕ್ಕೆ ಕೊಟ್ಟರೆ ಫ್ರೆಶ್ ಜ್ಯೂಸೇ. ಮಾವಿನ ಹಣ್ಣಿನ ರಸ ನಾವು ತೆಗೆದಿಟ್ಟದ್ದು ಮಾತ್ರ, ಅದಕ್ಕೆ ಏನು ಹಾಕಿಡಲಿಕ್ಕಿಲ್ಲ, ಹಾಗೆ ಜ್ಯೂಸ್ ಮಾಡಿ ಕುಡಿಬೋದು. ಇನ್ನು ಆ ಮಾವಿನ ಹಣ್ಣಿನ ಮಾಂಬಳ ಅಂತ ಮಾಡ್ತಾರೆ, ಆ ರಸವನ್ನು ಕಾಟು ಮಾವಿನ ಹಣ್ಣಿನ ರಸ ಭಾಳ ಚೆನ್ನಾಗಾಗ್ತದೆ. ಕಶಿಯದ್ದಾದರೆ ಅದಕ್ಕೆ ಸ್ವಲ್ಪ ಹುಳ ಆಗುವ ಚಾನ್ಸ್ ಇರ್ತದೆ. ಕಾಟು ಮಿಕ್ಸ್ ಮಾಡಬೇಕು, ಸ್ವಲ್ಪ ಉಪ್ಪು ಒಂದು ಚಿಟಿಕೆ ಹಾಕಿದರೆ ಅದು ಹಾಳಾಗೋದಿಲ್ಲ. ಪ್ರತಿದಿನ ಒಂದೊಂದೇ ಲೇಯರ್ ಲೇಯರ್ ಹಾಕ್ತಾ ಬಂದರೆ ಆ ಮಾವಿನ ಹಣ್ಣಿನ ರಸ ಒಣಗಿ ಒಣಗಿ ತುಂಬ ಲೇಯರ್ ಒಂದು 15-20 ದಿನ ಹಾಕಿದಾಗ ದಪ್ಪದ ಒಂದು ಮಾಂಬಳ ಅಥವಾ ಹಣ್ಚಟ್ ಅಂತ ಕರೀತಾರೆ ಕುಂದಾಪುರ ಕಡೆಯಲ್ಲಿ, ಆ ಮಾಂಬಳವನ್ನು ಕೂಡ ತಯಾರಿಸಿ ನಾವು ಮಳೆಗಾಲಕ್ಕೆ ಇಡ್ಬೋದು. ಈ ಮಾಂಬಳವನ್ನು ನಸ್ಮಿ ಅಂತ ಮಾಡ್ತೇವಲ್ಲ, ಅದನ್ನು ಮಾಡಲಿಕ್ಕೂ ಉಪಯೋಗ ಮಾಡ್ಬೋದು. ತುಂಬ ಚೆನ್ನಾಗಾಗ್ತದೆ, ಹಾಗೆ ತಿನ್ನಲಿಕ್ಕೂ ಚೆನ್ನಾಗಿರ್ತದೆ. ಅಥವಾ ತೆಂಗಿನಕಾಯಿ ಸಾಸಿವೆ ಜೊತೆಯಲ್ಲಿ ಕಡೆದು ಅದನ್ನು ಸಾಸ್ಮಿ ಅಂತ ನಾವು ಕುಕ್ಕು ಸಾಸ್ಮಿ ಅಂತ ನಾವೇನು ಕರಿತೇವೆ ಅದನ್ನು ಮಾಡಲಿಕ್ಕೆ ಅವಕಾಶ ಇರ್ತದೆ. ಅದು ಒಣಗಿಸಿ ಇಟ್ಟರೆ ಹಾಳಾಗೋದಿಲ್ಲ, ಹೊರಗೆ ಸಹ ಇಡ್ಬೋದು. ಅದಕ್ಕೆ ಯಾವ ಪ್ರಿಸರ್ವೇಟಿವ್ ಇರ್ತದೆ ಇರೋದ್ರಿಂದ ನಮ್ಮ ಮಕ್ಕಳಿಗೆ ತುಂಬ ದಿನದವರೆಗೆ ಆ ಒಂದು ಮಾವಿನ ಹಣ್ಣಿನ ಫ್ಲೇವರನ್ನು ಅಥವಾ ರುಚಿಯನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ ಅಂತ ನನ್ನ ಒಂದು ಅನಿಸಿಕೆ. ಈಗ ನೈಸರ್ಗಿಕ ಬಣ್ಣ, ನೈಸರ್ಗಿಕ ಪ್ರಿಸರ್ವೇಟಿವ್, ಇದರ ಹೊರತಾಗಿ ಕೃತಕವಾದಂತಹ ಒಂದು ಬಣ್ಣವನ್ನು ಕೊಡುವಂತಹದ್ದು, ಕೃತಕವಾದಂತಹ ಪ್ರಿಸರ್ವೇಟಿವ್ ಅನ್ನು ಬಳಕೆ ಮಾಡುವಂತಹದ್ದು ಎಷ್ಟರ ಮಟ್ಟಕ್ಕೆ ಆರೋಗ್ಯಕ್ಕೆ ಹಾನಿಕರ ಅಂತ? ಬಣ್ಣ ಅನ್ನುವಂಥದ್ದೇ ಉಪಯೋಗಿಸುವಾಗ ಎರಡು ರೀತಿಯ ಬಣ್ಣ ಇದೆ. ನಾವು ಸೋಪಿಗೆ ತರುವಂತಹ ಬಣ್ಣವೇ ಬೇರೆ, ಆಮೇಲೆ ಈ ಫುಡ್ ಕಲರೇ ಬೇರೆ. ನಾವು ಫುಡ್ ಕಲರನ್ನು ಟೆಸ್ಟ್ ಮಾಡಿ ತಗೊಳ್ಬೇಕು. ಅದು ತೊಳುವಾಗ ಫುಡ್ ಕಲರ್ ತೊಗೊಂಡ್ರೆ ಹಾನಿಕರ ಒಂದು ಇರುವುದಿಲ್ಲ. ಕೆಲವೊಮ್ಮೆ ನಾವು ಐಸ್ ಕ್ಯಾಂಡಿ ಮಕ್ಕಳಿಗೆಲ್ಲ ಕೊಡಿಸಿದಾಗ ಅನ್ನದಿರುವಾಗ ಮಕ್ಕಳು ನಾಲಿಗೆ ಕೆಂಪಾಯಿತು ಕೆಂಪಾಯಿತು ಪಿಂಕ್ ಆಯಿತು ಅಂತ ತೋರಿಸ್ತಿದ್ರಲ್ವ, ಅದು ನಿಜವಾಗಿ ಮಕ್ಕಳಿಗೆ ಖುಷಿ ಕೊಟ್ಟಿದೆ, ಅವರ ಆರೋಗ್ಯಕ್ಕೆ ಅದು ಖುಷಿ ಅಲ್ಲ. ಅದು ಸರಿಯಾದ ಬಣ್ಣ ಅವರು ಉಪಯೋಗ ಮಾಡಲಿಲ್ಲ ಅನ್ನೋದನ್ನು ಸೂಚಿಸ್ತದೆ. ಯಾವುದೇ ಒಂದು ಒಳ್ಳೆಯ ಬಣ್ಣ ಆಗಿದ್ದರೆ ಅದು ಆ ಥರ ಬಣ್ಣ ಉಳಿಯುವುದಿಲ್ಲ. ತಿಂದಾಗ ನಾಲಿಗೆಯ ಮೇಲೆ ಬಣ್ಣ ಉಳಿದ್ರೆ ಅದು ಕೃತಕ ಬಣ್ಣ ಉಪಯೋಗಿಸಿದ್ದಾರೆ ಅಂತಲೇ ಅರ್ಥ. ಅವರು ಒಳ್ಳೆಯ ಫುಡ್ ಕಲರನ್ನು ಹಾಕಿದರೆ ಖಂಡಿತ ಹಾಗೆ ಬರುವುದಿಲ್ಲ. ಆಮೇಲೆ ಈ ಹಾನಿಕರ ಅಂತ ನಾವು ತಿಳ್ಕೊಳ್ತೇವೆ, ಆದರೂ ಕೆಲವೊಮ್ಮೆ ಕಲರ್ ಬೇಕಾಗ್ತದೆ. ಈ ಫುಡ್ ಕಲರ್ ಅಂತ ಬೇಕಾಗುವಾಗ ನಾನೇನು ಮಾಡ್ತೇನೆ, ಈ ಮಿಕ್ಸ್ ಫುಡ್ ಜಾಮಿಗೆ ರಾಸ್ಬೆರಿ ರೆಡ್ ಕಲರ್ ಅಂತ ಬೀಟ್ರೂಟಿನ ಕಲರ್ ಇರುವಂಥದ್ದು ಅದನ್ನು ಯೂಸ್ ಮಾಡ್ತೇವೆ. ಬುಕ್ಕಲ್ಲೂ ನಾನು ಅದೇ ಬರೆದಿದ್ದೇನೆ. ಆದರೆ ಬೀಟ್ರೂಟನ್ನು ತುರಿದು ಒಣಗಿಟ್ಕೊಂಡ್ರೆ, ಪುಡಿ ಮಾಡಿ ಇಟ್ಕೊಂಡ್ರೆ ಅದು ಕೂಡ ಕಲರ್ ಆಗ್ತದೆ. ಆ ಕಲರನ್ನು ನೀವು ಬೀಟ್ರೂಟ್ ಕಲರಿಗೆ ಯೂಸ್ ಮಾಡ್ಬೋದು. ಇನ್ನು ಹಳದಿ ಬಣ್ಣ ಬೇಕಾದಾಗ ಅರಶಿನವನ್ನು ಯೂಸ್ ಮಾಡ್ಬೋದು. ನಮ್ಮ ಮಂಜಲ್ ಪುಡಿ ಅಂತ ನಾವೇನು ಕರಿತೇವೆ ಅರಶಿನ, ಅದು ಆರೋಗ್ಯಕ್ಕೂ ಒಳ್ಳೆಯದು. ಅದನ್ನು ಕಲರಿಗೋಸ್ಕರ ಉಪಯೋಗಿಸ್ಬೋದು, ಕೇಸರಿಯನ್ನು ಉಪಯೋಗಿಸ್ಬೋದು. ಹೀಗೆ ಸ್ವಲ್ಪ ಬೇರೆ ಕಲರನ್ನು ಅವಾಯ್ಡ್ ಮಾಡಲಿಕ್ಕೆ ಆ ಥರ ನೈಸರ್ಗಿಕ ಬಣ್ಣವನ್ನು ಉಪಯೋಗಿಸ್ಬೋದು. ಇನ್ನು ಅನಿವಾರ್ಯ ಅಂತಾದಾಗ ಕೆಲವೊಮ್ಮೆ ಬಣ್ಣವನ್ನು ಬಳಸ್ತೇವೆ. ಮಾವು ಹೊರತಾಗಿ ಸ್ಥಳೀಯವಾಗಿ ಸಿಗುವಂತಹ ಇನ್ನೊಂದು ಪ್ರಮುಖವಾದಂತಹ ಹಣ್ಣು ಹಲಸಿನ ಹಣ್ಣು ಅಥವಾ ಹಲಸಿನ ಬೇರೆ ಬೇರೆ ಉತ್ಪನ್ನಗಳು, ಇದರ ಬಗ್ಗೆ ಹೇಳಿ ಯಾವ ರೀತಿ ಮಾಡ್ಬೋದು, ಹಲಸಿನ ಕಾಯಿ ಆಗ್ಬೋದು ಹಣ್ಣಾಗ್ಬೋದು ಅದರ ಒಂದು ಮೌಲ್ಯವರ್ಧನೆಯನ್ನು ಹೇಗೆ ಮಾಡ್ಬೋದು? ಓಕೆ, ಹಲಸಿನ ಕಾಯಿ ಸಣ್ಣದಿರುವಾಗಲೇ ಅದರ ಉಪಯೋಗ ಪ್ರಾರಂಭ ಆಗ್ತದೆ. ಭಾಳ ಚಿಕ್ಕ ಮಿಡಿಯನ್ನು ತಂದು ನಾವು ಚಟ್ನಿ ಮಾಡಿ ತಿಂದದ್ದು ಇವತ್ತಿಗೂ ನೆನಪಿದೆ. ನಮ್ಮ ಅಜ್ಜಿ ಮಾಡ್ತಾಯಿದ್ರು, ಅದನ್ನು ಬೇಯಿಸಿ ಚಟ್ನಿ ಮಾಡ್ತಿದ್ರು, ಸ್ವಲ್ಪ ಬಲ್ತ ಮೇಲೆ ಸಾಂಬಾರು ಮಾಡ್ತಿದ್ರು, ಇನ್ನೂ ಬೆಳೆದ ನಂತರ ಸೊಳೆಯಿಂದ ಪಲ್ಯ ಮಾಡ್ತಿದ್ರು, ಒಗ್ಗರಣೆ ಮಾಡಿ ತಿನ್ನಲಿಕ್ಕೆ ಕೊಡ್ತಿದ್ರು ತಿಂಡಿಗೆ. ಹೀಗೆಲ್ಲ ನಾವು ಇವಾಗ ಮಾಡಿದ್ದಿದೆ, ಆದರೆ ಅದು ಆ ಕ್ಷಣಕ್ಕೆ ಮಾತ್ರ, ಅದನ್ನು ತುಂಬ ದಿನ ಇಡಲಿಕ್ಕೆ ಆಗೋದಿಲ್ಲ. ಇಡಬೇಕು ಅಂತೇಳಿ ಇದ್ದರೆ ಹಲಸಿನಕಾಯಿಯಿಂದ ಹಪ್ಪಳ ಮಾಡ್ಬೋದು. ಆಮೇಲೆ ಸೋಂಟೆ ಅಂತ ನಾವು ಕರಿತೇವಲ್ಲ ಚಿಪ್ಸ್, ಅದನ್ನು ಮಾಡ್ಬೋದು. ಅದು ಇಡೀ ವರ್ಷ ಕೂಡ ಇಡ್ಲಿಕ್ಕೆ ಆಗ್ತದೆ. ಸೊಳೆಯನ್ನು ಕತ್ತರಿಸಿ ಎಣ್ಣೆಯಲ್ಲಿ ಕಾಯಿಸೋದು ಮಾತ್ರ, ಒಳ್ಳೆ ಎಣ್ಣೆಯಲ್ಲಿ ಕಾಯಿಸಬೇಕು. ತುಂಬ ದಿನ ಉಪಯೋಗ ಮಾಡಿದಂಥ ಎಣ್ಣೆಯಲ್ಲಿ ಮಾಡಬಾರ್ದು, ಮತ್ತು ಅದು ಜಿಡ್ಡಿನ ವಾಸನೆ ಬರ್ತದೆ. ಫ್ರೆಶ್ ಎಣ್ಣೆಯನ್ನು ತಂದು, ತೆಂಗಿನ ಎಣ್ಣೆ ಆದರೆ ಭಾಳ ಒಳ್ಳೆಯದು, ಕಾಯಿಸಿ ಆ ಒಂದು ಇದನ್ನ ಮಾಡಿಯೂ ಇಡ್ಬೋದು. ಮಕ್ಕಳಿಗೂ ಖುಷಿಯಾಗ್ತದೆ. ಆನಂತರ ಹಪ್ಪಳ, ಆ್ಯಕ್ಚುಲಿ ಕಳೆದ ಸಲ ಕೊರೋನಾ ಬಂದದ್ರಿಂದ ನನಗೆ ಭಾಳ ಹೆಲ್ಪ್ ಆಯಿತು ಸರ್. ನಾನು 2000 ಮೇಲೆ ಹಪ್ಪಳ ಮಾಡಿದ್ದೇನೆ ಒಬ್ಬಳೆ ಕೂತ್ಕೊಂಡು. ದಿನಾಲೂ ಹಪ್ಪಳ ಸಾಯಂಕಾಲ ಹಲಸಿನಕಾಯಿ ಕಟ್ ಮಾಡೋದು, ಅದರ ಸೊಳೆ ಬೇಯಿಸೋದು, ಹಪ್ಪಳ ಒತ್ತದು, ಒಣಗಿಸೋದು. ಹೀಗೆ ಮಕ್ಕಳೆಲ್ಲ ಪರ ಊರಲ್ಲಿದ್ದರು, ಆದರೆ ಎಲ್ಲರಿಗೂ ಒಂದು ಉಪಯೋಗ ಮಾಡಲಿಕ್ಕೆ ಒಂದು ಆಯಿತು. ಆಮೇಲೆ ಈ ಒಂದು ಹಪ್ಪಳವನ್ನು ಮಾಡುವುದಲ್ಲದೆ ಆ ಸೊಳೆಯನ್ನು ಉಪ್ಪೆ ಹಾಕಿ ಇಡ್ಬೋದು. ಉಪ್ಪಲ್ಲಿ ಹಾಕಿ ಇಟ್ಟರೆ ಏನಂದರೆ ಖಾಲಿ ತಣ್ಣೀರು ಉಪ್ಪು ಅಷ್ಟೇ. ಈ ಹಲಸಿನಕಾಯಿ ಸೊಳೆ ಅದನ್ನು ತೆಗೆದು ಉಪ್ಪು ನೀರಲ್ಲಿ ಹಾಕಿಟ್ರೆ ಅದನ್ನು ನೀವು ವರ್ಷಗಟ್ಟಲೆ ಇಟ್ಟರೂ ಕೂಡ, ನಮ್ಮ ಮನೆಯಲ್ಲೊಂದು ಸ್ಪೆಷಲ್ ಮರ ಇದೆ ಸರ್, ಅದು ಖಾಲಿ ಉಪ್ಪಡಚ್ಚಿರಿಗಂತಲೇ, ಉಪ್ಪಡಚ್ಚಿರು ಅಂತಲೇ ಹೇಳುದು ನಾವು ಆ ಮರಕ್ಕೆ. ಆ ಹಪ್ಪಳದ ಒಂದು ಮರವೇ ಇದೆ ಸಪ್ರೇಟು, ಅದರಲ್ಲಿ ಮಾಡಿದರೆ ಹಪ್ಪಳ ಭಾಳ ಯಾವುದು ಎಡಕುಳಿಯುವುದಿಲ್ಲ ಅಂತ ಹೇಳ್ತಾರೆ, ತುಂಡು ತುಂಡು ಉಳಿಯುವುದೇ ಇಲ್ಲ. ಅದು ಚಂದ ನೈಸಾಗಿ ಹಪ್ಪಳ ಚೆನ್ನಾಗಿ ಬರ್ತದೆ, ಕಲರ್ ಕೂಡ ಚೆನ್ನಾಗಿದೆ. ಹಾಗೆ ಈ ಉಪ್ಪಲ್ಲಿ ಹಾಕಿರುವ ಸೊಳೆ ಏನಿದೆ ಅದನ್ನು 2 ಇಟ್ಟರೂ ಕೂಡ ಹಾಳಾಗೋದಿಲ್ಲ. ಇವತ್ತು ತೆಗೆದ್ರೆ ಅದು ಈಗ ತೆಗೆದಿಟ್ಟ ಹಾಗೆ ಇದೆ ಸೊಳೆ, ಹಾಗೆ ಇರ್ತದೆ. ಅದರಿಂದ ಪಲ್ಯ ಮಾಡ್ಬೋದು, ಎಂಥ ಸಹ. ಆಮೇಲೆ ಉಂಡ್ಲಕ ಅಂತ ಮಾಡಿ ತಿಂತೇವೆ, ಚಿಕ್ಕ ಚಿಕ್ಕ ಉರುಟು ಉರುಟು ಅದು ಮಾಡ್ತಾರೆ ಈ ಕಡೆ ಎಲ್ಲ. ಮಂಗಳೂರಿನವರಿಗೆಲ್ಲ ಸಾಧಾರಣ ಗೊತ್ತಿದೆ ಉಂಡ್ಲಕ ಅಂತ ಮಾಡ್ತೇವೆ. ಇನ್ನು ಅದರಲ್ಲಿ ವಡೆ ಮಾಡಲಿಕ್ಕೆ ಆಗ್ತದೆ, ತುಂಬ ಒಳ್ಳೆಯದಾಗ್ತದೆ ಸರ್. ಮಕ್ಕಳು ಸ್ಕೂಲಿಂದ ಬಂದಾಗ 5 ತಯಾರಾಗುವ ತಿಂಡಿ ಅಂದರೆ ಉಪ್ಪಡಚ್ಚಿರು ವಡೆ. ಒಂದು ಮುಷ್ಟಿ ಉಪ್ಪಡಚ್ಚಿರು ತಗೊಳ್ಳೋದು, ತೆಂಗಿನಕಾಯಿ ರುಬ್ಬೋದು, ಅದಕ್ಕೆ ಕೊತ್ತಂಬರಿ ಜೀರಿಗೆ ಒಣಮೆಣಸಿನ ಪುಡಿ, ಅದನ್ನು ರುಬ್ಬಿದ ನಂತರ ಅದಕ್ಕೆ ಅಕ್ಕಿ ಇಟ್ಟು ಕಲಸಿ ಉಂಡೆ ಮಾಡಿ ತಟ್ಟಿ ಅದನ್ನು ಎಣ್ಣೆಯಲ್ಲಿ ಕಾಯಿಸೋದು. ಪೂರಿಯ ಹಾಗೆ ಉಬ್ಬುತ್ತದೆ, ಆದರೆ ಅದು ಕೂಡಲೇ ಕೆಳಗುದಿಲ್ಲ. ನಮ್ಮದು ಏನು ಪಾನಿಪುರಿಯ ಪುರಿ ಇದೆಯಲ್ಲ, ಅದೇ ಥರ ಸ್ಟಿಫ್ ಆಗಿ ಪೂರಿಯ ಹಾಗೆ ಇರ್ತದೆ, ಭಾಳ ಟೇಸ್ಟಾಗಿ ಸಹ ಇರ್ತದೆ ಸರ್. ಹೀಗೆ ಉಪ್ಪಡಚ್ಚಿರನ್ನು ಉಪಯೋಗ ಮಾಡ್ಬೋದು. ಇನ್ನು ಹಲಸಿನ ಬೇಳೆ ಉಪಯೋಗ ಖಂಡಿತ ಸರ್, ಹಲಸಿನ ಬೇಳೆಯನ್ನು ಹಲ್ವಾ ಮಾಡ್ಬೋದು, ಒಣಗಿಸಿಟ್ಕೊಳ್ಬೋದು. ಬೇಯಿಸಿ ಒಣಗಿಸಿಟ್ಟರೆ ಸಾಂತಾಣಿ ಅಂತ ಹೆಸರು, ನಮ್ಮ ಮನೆಯಲ್ಲಿ ಇವತ್ತು ಇದೆ ಒಂದು ಡಬ್ಬಿಯಲ್ಲಿ. ಒಂದು ಪಾತ್ರೆ ಬೇಯಿಸಿಟ್ಟರೆ ತುಂಬ ದಿನ ಒಣಗಿಸಿಟ್ಕೊಂಡ್ರೆ, ಈ ಆಟಿಡೊಂಜಿ ದಿನ ಮಾತ್ರ ಪ್ರದರ್ಶನ ಮಾಡ್ತಾರೆ ಈ ಹುಣಸೆ ಬೀಜ, ಆಮೇಲೆ ಈ ಏನು ಬೋಳೆ ಅಂತ ತಿಳ್ಕೊಂಡೆಲ್ಲ. ಆದರೆ ನಮ್ಮ ಮನೆಯಲ್ಲಿ ಅದು ಮೊದಲಿಂದಲೂ ಬೇಯಿಸಿ ಒಣಗಿಸಿ ಒಂದು ಡಬ್ಬಿಯಲ್ಲಿ ಸ್ಟಾಕ್ ಇಡೋದು, ಬೇಜಾರಾದಾಗ ಮಳೆಗಾಲದಲ್ಲಿ ಬಾಯಿಗೆ ಹಾಕ್ಕೊಂಡು ತಿನ್ನಲಿಕ್ಕೆ ಆಗ್ತದೆ. ಹುಣಸೆ ಬೀಜ ಕೂಡ ಅದೇ ರೀತಿ. ಹಿಂದಿನ ಕಾಲದಲ್ಲಿ ನಾವು ಯಕ್ಷಗಾನಕ್ಕೆಲ್ಲ ಹೋಗುವಾಗ ಒಂದು ಮುಷ್ಟಿ ಹುಣಸೆ ಬೀಜ ತೊಗೊಂಡು ಹೋಗ್ತಿದ್ವಿ ಅಜ್ಜಿ ಪುಳ್ಳಿ, ನನ್ನ ಅಜ್ಜಿ ಕರ್ಕೊಂಡು ಹೋಗ್ತಿದ್ರು ಎಲ್ಲಿ ಯಕ್ಷಗಾನ ಆದರೂ ನಾವು ಹೋಗೋದೆ ಸರ್. ಆಗ ಅಲ್ಲಿ ಆರಾಮದಲ್ಲಿ ಕೂತ್ಕೊಂಡು ಹುಣಸೆಕಾಯಿ ಬೀಜ ತಿಂತ ಯಕ್ಷಗಾನ ನೋಡ್ತಿದ್ವಿ. ಹಾಗೆ ಈ ಸಾಂತಾಣಿ ಅಂತ ಏನಿದೆ ಹಲಸಿನ ಬೀಜ, ಅದು ಆರೋಗ್ಯಕ್ಕೆ ಸಹ ಭಾರಿ ಒಳ್ಳೆಯದು. ಆ್ಯಕ್ಚುಲಿ ಗ್ಯಾಸ್ ಗ್ಯಾಸ್ ಅಂತ ಹೇಳ್ತಾರೆ, ದಿನಕ್ಕೊಂದು 2-3 ತಿನ್ನೋದ್ರಿಂದ ಯಾವುದು ಗ್ಯಾಸ್ ಅಲ್ಲ, ಪೊಟ್ಯಾಟೊ ಕೂಡ ಗ್ಯಾಸ್. ಆದರೆ ಸ್ವಲ್ಪ ಅತಿ ಸರ್ವತ್ರ ಪರಿಚಯ, ಯಾವುದು ಅತಿ ಆದರೆ ಅಮೃತವೂ ವಿಷ. ನಾವು ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡೋದ್ರಿಂದ, ಅಪರೂಪಕ್ಕೊಮ್ಮೆ ಒಂದು 4 ಬೀಜ ತಿನ್ನೋದ್ರಿಂದ ಖಂಡಿತ ಏನೂ ಆಗೋದಿಲ್ಲ. ಅದನ್ನು ಬೇಯಿಸಿ ಹೋಳಿಗೆ ಮಾಡ್ಬೋದು ಸರ್. ಕಡಲೆಬೇಳೆ ಹೋಳಿಗೆ ಮಾಡಿದ ಹಾಗೆ ಹಲ್ಲ ಬೀಜದ ಹೋಳಿಗೆ ಮಾಡ್ಬೋದು. ಹಲ್ವಾ ಮಾಡಿದ್ದೇವೆ ನಾವು, ಬಾದಾಮ್ ಹಲ್ವಕ್ಕಿಂತ ಸೂಪರ್ ಆಗ್ತದೆ. ಅದನ್ನು ಬೀಜವನ್ನು ಬೇಯಿಸಿ ಮತ್ತು ಹಾಲಲ್ಲಿ ರುಬ್ಬಿ ಮತ್ತು ಅದನ್ನು ಪಾಕ ಎಲ್ಲ ಮಾಡಿ ಮಾಡಿದ್ದೇವೆ. ಹಲಸಿನ ಬೀಜದ ಹಲ್ವಾ ಮಾಡಲಿಕ್ಕೆ ಆಗ್ತದೆ. ಹೀಗೆ ಅನೇಕ ರೀತಿಯ ಉಪಯೋಗಗಳನ್ನು ಹಲಸು ನಮಗೆ ಖಂಡಿತ, ಮರ ಅದು ಸತ್ತ ಮೇಲೂ ಅಥವಾ ಜೀವ ಇರುವಾಗಲೂ ನಮಗೆ ಬಹಳ ಉಪಯೋಗಕರ. ಹಣ್ಣು ಕೂಡ, ಹಣ್ಣನ್ನು ನಾವು ತಿನ್ಬೋದು. ಆಮೇಲೆ ಹಣ್ಣಿನ ಮಾಂಬಳ, ಮಾವಿನ ಹಣ್ಣಿದ್ದು ನಾನು ಹೇಗೆ ಹೇಳಿದೆ ಹಾಗೆ ಹಲಸಿನ ಹಣ್ಣನ್ನು ಕೂಡ ಮಾಂಬಳ ಮಾಡಿ ಒಣಗಿಸಿ ಇಡ್ಬೋದು. ಹಲಸಿನ ಹಣ್ಣಿನ ಹಪ್ಪಳವನ್ನು ಚಿಕ್ಕ ಚಿಕ್ಕದು ಮಾಡಿ ಇಡ್ಬೋದು. ಬಲಿಕೆ ಕುಜ್ಜೆ ಆದರೆ ಹಣ್ಣಿನ ಹಪ್ಪಳ ಚೆನ್ನಾಗಿ ಆಗ್ತದೆ. ಅದನ್ನು ಒಣಗಿಸಿ ಇಟ್ಕೊಳ್ಬೋದು. ಇನ್ನು ಮಾಂಬಳ ನೀರಾದ ಈ ತುಳುವ ಕುಜ್ಜೆ ಏನಿದೆ ಅದನ್ನು ನೀರಾದದನ್ನು ಪ್ಲಾಸ್ಟಿಕ್ ಶೀಟಿಗೆ ಹಾಕಿ ಒಣಗಿಸಿ ಇಟ್ಟೆ. ಅದನ್ನು ಇಡೀ ವರ್ಷ ಇಡಲಿಕ್ಕೆ ಆಗ್ತದೆ. ಒಂದು ಚಿಟಿಕೆ ಉಪ್ಪು ಬೇಕಿದ್ರೆ ಹಾಕ್ಕೊಳ್ಬೋದು, ಹುಳ ಏನು ಆಗದ ಹಾಗೆ. ಆಮೇಲೆ ಈ ಹಲಸಿನ ಹಣ್ಣಿನ ಹಲ್ವಾ ಕೂಡ ನಾವು ಮಾಡಿದ್ದೇವೆ, ಬೀಜದ ಹಲ್ವವೂ ಮಾಡಿದ್ದೇವೆ. ಹಲಸಿನ ಹಣ್ಣಿನ ಹಲ್ವಾ ಪೀಸ್ ಪೀಸ್ ಭಾಳ ಚೆನ್ನಾಗಿ ಆಗಿತ್ತು. ತುಂಬ ಪಾಕ ಮಾಡಬೇಕು ಮಾತ್ರ, ಒಂದು ಗಂಟೆ ಕೆಲಸ ಆಗ್ತದೆ. ಆದರೆ ಬಹಳ ಟೇಸ್ಟ್ ಆಗಿತ್ತು ಅದು. ದೂರದಿಂದ ನೋಡುವಾಗ ಅದು ಹಲಸಿನ ಹಣ್ಣಿನ ಹಲ್ವಾ ಅನ್ನೋದು ಯಾರಿಗೂ ಗೊತ್ತಾಗಲಿಲ್ಲ. ಹತ್ತಿರ ತಂದಮೇಲೆ ಪರಿಮಳದಲ್ಲಿ ಗೊತ್ತಾಗ್ತದೆ ಅಷ್ಟೇ. ಹಾಗೆ ಬಾದಾಮ್ ಬರ್ಫಿ ಎಲ್ಲ ಮಾಡಿದ ಹಾಗೆ ಅದನ್ನು ಕೂಡ ಹಲ್ವಾ ಮಾಡಲಿಕ್ಕೂ ಸಾಧ್ಯತೆ ಇದೆ. ಇನ್ನೊಂದು ಉತ್ಪನ್ನ ಬಹುಶಃ ಬಾಳೆಕಾಯಿ ಮತ್ತು ಬಾಳೆ ಹಣ್ಣುಗಳು, ಇವುಗಳಿಂದ ಯಾವ ರೀತಿಯ ಒಂದು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರು ಮಾಡ್ಬೋದು? ಓಕೆ, ಬಾಳೆಕಾಯಿ ನಮಗೆ ಸೆಲೆಂಟಿ ಮಾತ್ರ ಕಾಯಿಯಲ್ಲಿ ಉಪಯೋಗ ಆಗುವಂಥದ್ದು ಹೆಚ್ಚಾಗಿ. ಸೆಲೆಂಟಿ ನಾವೇನಿದೆ ಅದನ್ನು ಪದಾರ್ಥಕ್ಕೆ ಉಪಯೋಗ ಮಾಡ್ತೇವೆ. ಹಾಗೆ ಅದನ್ನು ಸೆಲೆಂಟಿ ಬಾಳೆಕಾಯಿಯನ್ನು ನಾವು ಚಿಪ್ಸ್ ಮಾಡಲಿಕ್ಕೂ ಉಪಯೋಗಿಸ್ತಾರೆ, ಪದಾರ್ಥ ಮಾಡ್ತಾರೆ. ನೇಂದ್ರ ಬಾಳೆ ಇದೆ ಕೇರಳದಲ್ಲಿ, ಒಂದು ಹಣ್ಣಿನ ಚಿಪ್ಸು ಸಿಗ್ತದೆ, ಕಾಯಿಯ ಚಿಪ್ಸ್ ಕೂಡ ಸಿಗ್ತದೆ. ಇನ್ನು ನಾವು ಆ ಬಾಳೆಕಾಯಿ ಎಳತ್ರಲ್ಲಿ ಗೊನೆ ಕಟ್ಟಾಗಿ ಬಿದ್ದರೆ ಅದರಿಂದ ಒಂದು ಚಟ್ನಿ ತಯಾರಿಸಿ ಇಡ್ತೇನೆ ಸರ್. ಅದು ಸಹ ಪೂಂಬೆ ಚಟ್ನಿ ಅಂತ ನಾವು ಮಾಡ್ತೇವೆ. ಬಾಣಂತಿಗೆ ಮದ್ದು ಮಾಡುವಾಗ ಪೆದ್ಮೆತಿ ಮರ್ದಂತ ಮಾಡ್ತಾರಲ್ಲ, ಆಗ ಪೂಂಬೆ ಚಟ್ನಿ ಅಂತ ತಯಾರಿಸ್ತಾರೆ. ಆ ಪೂಂಬೆಯ ಹಾಗೆ ಈ ಎಳೆ ಬಾಳೆಕಾಯಿಯನ್ನು ಕೂಡ ಚಟ್ನಿ ಮಾಡಲಿಕ್ಕೆ ಆಗ್ತದೆ. ಆಮೇಲೆ ಈ ಪೂಂಬೆ ಚಟ್ನಿಯ ಜೊತೆಯಲ್ಲಿ ಎಳೆಯ ಚಿಗುರು ಇರುವಂಥದ್ದೆಲ್ಲ ಮಿಕ್ಸ್ ಮಾಡಿಯೂ ಚಟ್ನಿ ಮಾಡಲಿಕ್ಕೆ ಆಗ್ತದೆ. ಕುಡಿಗಟ್ಟಿ ಅಂತ ಪುತ್ತೂರು ಸೈಡಲ್ಲೆಲ್ಲ ಮಾಡ್ತಾರಲ್ಲ, ಅದೇ ರೀತಿ ಈ ಪೂಂಬೆಯಿಂದ ಬಾಳೆಯ ಎಳೆ ಬಾಳೆಕಾಯಿಯಿಂದ ಮಾಡಲಿಕ್ಕೆ ಆಗ್ತದೆ. ಇನ್ನು ಹಣ್ಣನ್ನು ನಾವು ರಸಾಯನ ಮಾಡ್ತೇವೆ, ಅದೆಲ್ಲ ಡೈಲಿ ಮಾಡಿ ತಿನ್ನುವಂಥದ್ದು. ಬರೇ ಹಣ್ಣಿಗೆ ಪಂಚಾಮೃತ ಭಾಳ ಟೇಸ್ಟ್ ಆಗಿರ್ತದೆ. ಹಾಲು, ಮೊಸರು, ತುಪ್ಪ, ಬಾಳೆಹಣ್ಣು ಎಲ್ಲ ಹಾಕಿದರೆ, ಸಕ್ಕರೆ ಎಲ್ಲ ಹಾಕಿದರೆ ಭಾಳ ಒಂದು ರುಚಿಯಾದ ಒಂದು ಅಮೃತವೇ. ಮಕ್ಕಳಿಗೆ ಅದನ್ನು ಕೊಡ್ಬೋದು. ಆಮೇಲೆ ತುಂಬ ದಿನ ಇಡಬೇಕು ಅಂತೇಳಿ ಇದ್ದರೆ ಹಣ್ಣನ್ನು ಸ್ವಲ್ಪ ಕಷ್ಟವೇ, ಹಲ್ವಾ ರೂಪದಲ್ಲಿ ಮಾಡಿ ಇಡ್ಬೋದು. ಬಿಟ್ಟರೆ ಇನ್ನು ಅದನ್ನು ಒಣಗಿಸಿ ಇಡ್ಬೋದು, ಪಾಕದಲ್ಲಿ ಹಾಕಿ ತಿನ್ನಲಿಕ್ಕೂ ಆಗ್ತದೆ. ನಾವು ಹೇಗೆ ಜಾಮೂನ್ ಮಾಡ್ತೇವೆ ಅದೇ ಥರ ನೇಂದ್ರ ಬಾಳೆಹಣ್ಣನ್ನು ನನ್ನ ಮಗಳಿಗೆ ಭಾರಿ ಇಷ್ಟ ಇತ್ತು. ಆ ಪಾಕದಲ್ಲಿ ಮಾಡಿ ಹಾಕಿಕೊಟ್ರೆ ಭಾಳ ಖುಷಿಯಿಂದ ತಿಂತಾಯಿದ್ರು. ಒಣಗಿಸಿಟ್ಟರೆ ಅದನ್ನು ತುಂಬ ದಿನ ಇಡ್ಬೋದು ಹಣ್ಣನ್ನು. ಅದೇ ರೀತಿ ಬಾಳೆಕಾಯಿಯನ್ನು ಕೂಡ ಮಾಡ್ಬೋದು ಸರ್. ಇನ್ನೊಂದು ವಿಚಾರ, ಈಗಾಗಲೇ ನೀವು ಪ್ರಸ್ತಾಪ ಮಾಡಿದ್ರಿ, ಬಾಣಂತಿಯರಿಗೆ ಪೂರಕವಾದಂತಹ ಒಂದು ಆಹಾರ ಆಗ್ಬೋದು ಅಥವಾ ಒಂದು ತೈಲ ಆಗ್ಬೋದು, ಇದರ ತಯಾರಿ ಎಲ್ಲ ಹೇಗೆ? ಆ್ಯಕ್ಚುಲಿ ಬಾಣಂತಿಯರಿಗೆ ಅಂಥೇಳಿ ನನ್ನ ಅಜ್ಜಿ 109 ವರ್ಷ ಬದುಕಿದ್ರು. ಅವರು ಇರುವಾಗ ಅಜ್ಜಿ ಸಾಕಿದ ಪುಳ್ಳಿ ಸರ್. ನಾನು 1 ವರ್ಷದ ಮಗುವನ್ನು ನನ್ನನ್ನು ಅಜ್ಜಿ ಹತ್ರ ಬಿಟ್ಟಿದ್ದರು. ಆಗ ಆ ಅಜ್ಜಿ ಏನು ಮಾಡ್ತಿದ್ರು ಅದನ್ನೆಲ್ಲ ನಾನು ನೋಡ್ತಿದ್ದೆ. ಅವರು ಹತ್ತಿರದ ಮನೆಯವರಿಗೆಲ್ಲ ಕೆಲವು ಮೆಡಿಸಿನ್ ಎಲ್ಲ ಹೇಳ್ತಿದ್ರು. ಆಮೇಲೆ ಬಾಣಂತಿಯರಿಗೆ ಔಷಧ ಸ್ಟಾರ್ಟಿಂಗಲ್ಲಿ 15 ದಿನದವರೆಗೆ ಓಮ, ಕಾಳುಮೆಣಸು, ಉಪ್ಪು, ಅದನ್ನು ಓಮ ಮತ್ತು ಕಾಳುಮೆಣಸನ್ನು ಹುರಿದು ಓಮದ ಪುಡಿ ಮಾಡಿ ಕೊಡ್ತಿದ್ರು. 15 ದಿನದ ನಂತರ ಈ ಪೂಂಬೆ ಚಟ್ನಿ ಅಂತ ಮಾಡಿ ಕೊಡ್ತಿದ್ರು. ಆಗ ಬೇರೆ ತರಕಾರಿ ಎಲ್ಲ ಕೊಡ್ತಿರ್ಲಿಲ್ಲ. ಹಿಂದಿನವರು ಹಾಗೆ ಆರೋಗ್ಯ ಕೂಡ ಚೆನ್ನಾಗಿತ್ತು ಸರ್. ಈಗ ಡಾಕ್ಟ್ರು ಹೇಳ್ತಾರೆ ಎಲ್ಲ ತಿನ್ಬೋದು ಎಲ್ಲ ತಿನ್ಬೋದು ಹೇಳ್ತಾರೆ, ಪ್ರತಿಯೊಂದು ತಿಂತಾರೆ. ಆದರೆ ಬಾಣಂತಿ ದೇಹ ಅಂದರೆ ಅವರಿಗೆ ತುಂಬ ಒಂದು ನಿಶಕ್ತಿಯೂ ಇರ್ತದೆ. ಅವರು ದೇಹ ಪುಷ್ಟಿ ಆಗಬೇಕು, ಆದರೆ ಪುಷ್ಟಿ ಆಗಬೇಕಂತ ಸಿಕ್ಕಿದ್ದೆಲ್ಲ ತಿಂದರೂ ಕೂಡ ಜೀರ್ಣ ಆಗುವುದಿಲ್ಲ ಸರ್, ದೇಹ ಕೇಳುವುದಿಲ್ಲ. ಆದ್ದರಿಂದ ಅವರಿಗೆ ಆಗಿ ಕೆಲವು ಆಹಾರ ಪದಾರ್ಥಗಳನ್ನು ತಯಾರಿಸ್ತಿದ್ರು. ಅಂದರೆ ಎಸಳು ಪುಳಿ ಸಾರು ಮಾಡ್ತಿದ್ರು, ವಾಂಟೆ ಪುಳಿ ಅಂತ, ಎಸಳು ಪುಳಿ ಅಂತ ಸಿಗುತ್ತಲ್ಲ ಸರ್, ಅದರಿಂದ ಸಾರು ಮಾಡ್ತಿದ್ರು. ಅಥವಾ ಟೊಮೆಟೊ ಸಾರು ಕೂಡ ಅದೇ ರೀತಿಯಲ್ಲಿ, ವಾಂಟೆ ಪುಳಿ, ಬಜ್ಜಿ, ಚಟ್ನಿ, ಅದಕ್ಕೆ ಪೂಂಬೆ, ಈ ಬಾಳೆಹೂವು ಏನಿದೆ ಆ ಪೂಂಬೆಯನ್ನು ತಂದು ಅದರ ಒಳಗಿನ ಕಸ ಎಲ್ಲ ತೆಗಿಬೇಕು, ಹೊರಗಿನ ಕಪ್ಪಾದ ಎಲೆಗಳನ್ನು ಸಹ ತೆಗಿಬೇಕು. ನಂತರ ಒಳಗಿನ ಒಳ್ಳೆಯ ಅಂಶವನ್ನು ಮಾತ್ರ ಈ ವಾಂಟೆ ಹುಳಿ ಮತ್ತು ಕರಿಮೆಣಸು ಏನಿದೆ ಪೆಪ್ಪರ್ ಅದನ್ನು ಹಾಕಿ ಬೇಯಿಸಬೇಕು. ಸ್ವಲ್ಪ ಖಾರ ಬೇಕಿದ್ದರೆ ಕಲರ್ ಬೇಕಿದ್ದರೆ ಒಣಮೆಣಸು ಹಾಕ್ಬೋದು. ಕೊತ್ತಂಬರಿ ಜೀರಿಗೆ ಸ್ವಲ್ಪ ಹಾಕಬೇಕು. ಬೆಂದ ನಂತರ ಅದನ್ನು ರುಬ್ಬಿ ಆಮೇಲೆ ತುಂಬ ಬೆಳ್ಳುಳ್ಳಿ, ಬೆಳ್ಳುಳ್ಳಿ ನಿಜವಾಗಿ ಹೆಣ್ಣು ಮಕ್ಕಳಿಗೆ ಈ ಹೆರಿಗೆ ಆದಾಗ ಹೊಟ್ಟೆ ಸಣ್ಣದಾಗಬೇಕಾಗ್ತದೆ, ಒಂದು ಅವರ ಗರ್ಭಕೋಶ ದೊಡ್ಡದಾಗಿರ್ತದೆ, ಆದ್ದರಿಂದ ಮತ್ತೆ ವಾಯು ಆಗದ ಹಾಗೆ ಕೂಡ ಈ ಬೆಳ್ಳುಳ್ಳಿ ಕಾಪಾಡ್ತದೆ. ಮತ್ತೆ ದೇಹವನ್ನು ಬೆಚ್ಚಗಿಡಲಿಕ್ಕೆ ಸಹ ಸಹಾಯ ಮಾಡ್ತದೆ. ಅವರಿಗೆ ಚಳಿ ಆಗುವಂಥದ್ದು, ಮೈ ರಕ್ತ ಕಡಿಮೆ ಇರುವುದರಿಂದ ಚಳಿ ಆಗ್ತದೆ, ಆಗ ಆ ಒಂದು ಶಕ್ತಿ ಕೊಡಲಿಕ್ಕೆ ಸಹ ಬೆಳ್ಳುಳ್ಳಿ ಬಹಳ ಒಳ್ಳೆಯದು. ತುಂಬ ಕಾಲು ಕೆ ಜಿಯಷ್ಟು ಬೆಳ್ಳುಳ್ಳಿಯನ್ನು ಒಂದು ಲೋಟ ತುಪ್ಪ ಒಂದು ಲೋಟ ಎಣ್ಣೆಯಲ್ಲಿ ಹುರಿಬೇಕು. ಅದು ಹುರಿದ ನಂತರ ಈ ಕಡ್ದಂಥ ಚಟ್ನಿಯನ್ನು ಹಾಕಿ ಮಗುಚಿಟ್ಟರೆ, ಅದಕ್ಕೆ ಓಮ ಸ್ವಲ್ಪ ಹಾಕಿದರೆ ಅದನ್ನು ಆ ಕಡ್ದಂಥ ಚಟ್ನಿಯನ್ನು ಮಗುಚಿ ಒಂದು ತಿಂಗಳು ಇಡ್ಬೋದು ಸರ್. ಈಗಲೂ ನಾವು ಮಾಡ್ತೇವೆ, ಓಮ ಒಂದು ಹಾಕೋದಿಲ್ಲ. ಬಾಣಂತಿಯರಿಗಾಗುವಾಗ ಸ್ವಲ್ಪ ಓಮ ಜಾಸ್ತಿ ಹಾಕ್ತೇವೆ. ನಾರ್ಮಲ್ ಇದ್ದವರಿಗಾಗುವಾಗ ಒಂದು ಪೂಂಬೆ ಕಟ್ ಮಾಡಿದರೆ ಅದು ನಮ್ಮನೇಲಿ ವೇಸ್ಟ್ ಅಂತ ಆಗೋದೇ ಇಲ್ಲ. ಪಲ್ಯ ರೂಪದಲ್ಲೋ ಚಟ್ನಿ ರೂಪದಲ್ಲೋ ಏನೋ ಒಂದು ರೂಪದಲ್ಲಿ ನಮ್ಮ ದೇಹಕ್ಕೆ ಸೇರಬೇಕು. ಅದನ್ನು ಹಾಗೆ ನಾವು ಕಾಪಾಡ್ತೇವೆ. ಇನ್ನು ಅದು 15 ದಿನದ ನಂತರ ಪೂಂಬೆ ಚಟ್ನಿ ಆಯಿತು. ನಂತರ ಬಾಣಂತಿಯರಿಗೆ 45 ದಿನದ ನಂತರ ಕೆಲವರು ಏನು ಮಾಡ್ತಾರೆ, ಅಂಟಿನುಂಡೆ ಅಂತ ಮಾಡ್ತಾರೆ. ಅಂಟಿನುಂಡೆ, ಇನ್ನು ಕೆಲವರು ಕಡೆ ಮದ್ದು ಅಂತ ದಾಳಿಂಬೆದು ಮಾಡ್ತಾರೆ. ಹೆಚ್ಚಾಗಿ ನಾನು ಗಸಗಸೆ ಮದ್ದು ಅಂತ ಒಂದಿದೆ, ಅದು ಕೂಡ ಬಹಳ ಒಳ್ಳೆಯದು. 45 ದಿನದ ನಂತರ ಕೊಡಬೇಕದು. ಡೆಲಿವರಿ ಆಗಿ ಪ್ರಾರಂಭದಲ್ಲಿ ಓಮ ಪುಡಿ, ನೆಕ್ಸ್ಟ್ ಈ ಅಂಟಿ ನಾನು ಹೇಳಿದ ಪೂಂಬೆ ಚಟ್ನಿ, ಅದು ಮುಗಿಯುವಾಗ ಮತ್ತೊಂದು ಏನಂದರೆ ಈಗ ದಶಮಾಲ ಅರಿಷ್ಟ ಕೂಡ ಬಹಳ ಒಳ್ಳೆಯದೇ. ಅದು ಆಯುರ್ವೇದ ಮೆಡಿಸಿನ್, ಆದ್ದರಿಂದ 1 ತಿಂಗಳ ಕಾಲ ದಶಮೂಲ ಅರಿಷ್ಟ ಕೂಡ ಅವರು ತಗೊಳ್ಬೋದು. ಅದರ ಜೊತೆಯಲ್ಲಿ ಈ ಪದಾರ್ಥದ ರೂಪದಲ್ಲಿ ಇದನ್ನೆಲ್ಲ ತಿನ್ನೋದ್ರಿಂದ ಅವರ ಆರೋಗ್ಯ ಒಳ್ಳೆಯದಾಗ್ತದೆ. ಈ ಗಸಗಸೆ ಮದ್ದು ಕೂಡ ಸ್ವಲ್ಪ ಈಗ ಹೋಲಿಸಿದರೆ ಕಾಕೆ ಆಗ್ತದೆ, ಯಾಕಂದರೆ ಅದಕ್ಕೆ ಉತ್ತುತ್ತೆ, ದ್ರಾಕ್ಷಿ, ಬಾದಾಮಿ, ಗೋಂದು, ಕಲ್ಸಕ್ರೆ ಈ ಥರ ತುಂಬ ಹಾಕ್ಲಿಕ್ಕಿದೆ. ಏಲಕ್ಕಿ, ಲವಂಗ, ಅಶ್ವಗಂಧಿ, ಸುಗಂಧಿ, ಜ್ಯೇಷ್ಠಮದು, ಹಿಪ್ಪಲಿ, ಒಣಶುಂಠಿ, ಹಾಲು, ತುಪ್ಪ, 1 ಲೀಟ್ರ್ ತುಪ್ಪವೇ ಬೇಕು ಅದನ್ನು ಮಗುಚಿಲಿಕ್ಕೆ. 300 ಗ್ರಾಮ್ ಗಸಗಸೆಗೆ ಅಲ್ಲಿ 450 ರೂಪಾಯಿ ಆಗ್ತದೆ. ಒಂದು ಬಾಣಂತಿಗೆ ಮದ್ದು ಮಾಡಲಿಕ್ಕೆ 300 ಗ್ರಾಮ್ ಗಸಗಸೆ ತರಬೇಕಾಗ್ತದೆ. ಅದಕ್ಕೆ ಬೇಕಾದ ಸಾಮಾನುಗಳನ್ನು ತರುವಾಗ ಸಾಧಾರಣ 1000 ಮೇಲೆ ಬೇಕು ಸರ್ ಈಗ. ಆಮೇಲೆ 1 ಗಂಟೆ ಗ್ಯಾಸಲ್ಲಿ ಅದನ್ನು ಮಗುಚಬೇಕಾಗ್ತದೆ. ಆದರೆ ನಮ್ಮಜ್ಜಿ ಅದನ್ನು ನನಗೆ 2 ಬಂದು ಮಾಡಿಕೊಟ್ರು. ಹಾಗೆ ಏನಾಯಿತು ಅಂದರೆ, ನನ್ನ ಅಮ್ಮನಿಗೆ ಮಕ್ಕಳು ತುಂಬ, 13 ನಾವು ಮಕ್ಕಳು, ನನ್ನ ಅಮ್ಮನಿಗೆ ಬರ್ತಿರಲಿಲ್ಲ ಮಾಡಲಿಕ್ಕೆ ಈ ಒಂದು ಗಸಗಸೆ ಮದ್ದು. ನನಗೆ 45 ದಿನ ಆಗುವಾಗ ನಮ್ಮ ಅಜ್ಜಿಯನ್ನು ಕರ್ಕೊಂಡು ಬಂದರು. ಆಗ ಅವರು ಬದುಕಿದ್ರು. ಅವರು ಬಂದರು ಮಾಡುವಾಗ ನನ್ನ ಗಂಡ ಒಂದು ಮಾತು ಹೇಳಿದರು, ಅಲ್ಲ ನಿನ್ನ ಅಮ್ಮ 13 ಹೆತ್ತಿದ್ದಾರೆ, ಅವರಿಗೊಂದು ಬಾಣಂತಿ ಔಷಧ ಮಾಡಲಿಕ್ಕೆ ಬರುವುದಿಲ್ವಾ, ತಿಂದದ್ದು ಮಾತ್ರವಾ ಹೇಳಿದರು. ಆಯಿತಾ, ನನಗೆ ಆಗ ತಲೆಯಲ್ಲಿ ಅದು ಒಂದು ಉಳ್ಕೊಂಡೋಯ್ತು, ಛೇ ನನಗೆರಡೇ ಹೆಣ್ಣು ಮಕ್ಕಳು, ನಾಳೆ ನನ್ನ ಅಳಿಯ ನನಗೆ ಈ ಮಾತನ್ನು ಆಡಬಾರ್ದು, ನಾನೇ ಕಲ್ತ್ಕೊಳ್ತೇನೆ ಅಂಥೇಳಿ ಅಜ್ಜಿ ಮಾಡುವಾಗ ನಾನೆಲ್ಲ ಬರೆದಿಟ್ಕೊಂಡೆ ಸರ್. ಮೊದಲು ಪುಸ್ತಕ ರೂಪದಲ್ಲಿ ಎಲ್ಲೂ ಇರಲಿಲ್ಲ. ಮತ್ತೆ ನಾನು ಆ ಗಸಗಸೆ ಮದ್ದನ್ನು ಬರೆದಿಟ್ಕೊಂಡು ಮತ್ತೆ ಪುಸ್ತಕವನ್ನು ಪ್ರಿಂಟ್ ಮಾಡಿದೆ. 2003 ಸ್ವ ಅಭಿವೃದ್ಧಿ ಅನ್ನುವಂಥ ಒಂದು ಸಾಮಾಜಿಕಯುಕ್ತ ವಸ್ತುಗಳ ತಯಾರಿಕೆಯ ಕೈಪಿಡಿ ಅಂತ ಒಂದು ಬಿಡುಗಡೆ ಮಾಡಿದೆ. ತರಬೇತಿ ಕೊಡುವಾಗ ಬಾಯಲ್ಲಿ ಹೇಳಿದರೆ ಅವರೆಲ್ಲ ಬರ್ಕೊಡಿ ಅಂತ ಹೇಳೋದು, ಪುನಃ ರಿಪೀಟ್ ಮಾಡಲಿಕ್ಕೆ ಹೇಳೋದು ತುಂಬ ಕಷ್ಟ ಆಗ್ತಿತ್ತು. 150 ಮಹಿಳೆಯರು, 150 ಪ್ರಶ್ನೆಗಳು. ಆಗ ಪ್ರಿಂಟ್ ಮಾಡಲೇಬೇಕು ಅಂತ ನಾನು ಮಾಡಿದಂಥ ಒಂದು ಪುಸ್ತಕ. ಹಾಗೆ ಖುಷಿಯಾಗ್ತದೆ. ಒಂದು ರೀತಿಯಲ್ಲಿ ಈ ಬಾಣಂತಿ ಔಷಧಗಳು ಕಲ್ತ್ರೆ ಅನೇಕ ಜನರಿಗೆ ಉಪಯೋಗ ಕೂಡ. ಈಗ ಕಳೆದ ತಿಂಗಳಲ್ಲೂ ಕೂಡ ಒಂದು ಹೆಂಗಸು ಪಾಪ ಕೇಳಿದರು, ಮನೇಲಿ ಯಾರಿಲ್ಲ ಮಾಡಿಕೊಡ್ತೀರಾ ಮೇಡಮ್ ಅಂತ. ಹೆಚ್ಚಾಗಿ ನಾನು ಮಾಡಿಕೊಡ್ಲಿಕ್ಕೆ ಜವಾಬ್ದಾರಿ ತಗೊಳ್ಳೋದಿಲ್ಲ, ಪುಸ್ತಕ ಕೊಡ್ತೇನೆ ನೀವು ಮಾಡಿಕೊಳ್ಳಿ ಅಂತ ಹೇಳ್ತೇನೆ. ಆದರೆ ಅವರಿಗೆ ನಾನು ಮಾಡಿಕೊಟ್ಟೆ, ಒಂದು 5-6 ನನ್ನ ಸಂಬಂಧಿಕರಿಗೆ ಮಾಡಿಕೊಟ್ಟಿದ್ದೇನೆ, ತಂಗಿಗೆ ಅಥವಾ ನನ್ನ ಮಕ್ಕಳಿಗೆ ಹೇಗೆ. ಈಗ ಸೌಂದರ್ಯ ವರ್ಧನೆಗೆ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿ ತಲೆಗೂದಲಿನ ಒಂದು ರಕ್ಷಣೆ ಮಾಡುವಂತಹದ್ದು ಹಾಗೂ ಅದರ ಒಂದು ಸೌಂದರ್ಯವನ್ನು ವರ್ಧಿಸುವಂತಹದ್ದು, ಇದಕ್ಕೆ ಪೂರಕವಾಗಿ ಯಾವ ರೀತಿಯ ಮೌಲ್ಯವರ್ಧನ ಉತ್ಪನ್ನಗಳನ್ನು ಮನೆಯಲ್ಲೇ ತಯಾರು ಮಾಡ್ಕೋಬಹುದು? ಆ್ಯಕ್ಚುಲಿ ತಯಾರು ಮಾಡಬೇಕಂತ ಇಲ್ಲ. ಅಂದರೆ ಈಗ ನಮ್ಮ ಮನೆಯಲ್ಲಿ ಭ್ರಾಹ್ಮಿ ತೈಲ ಅಂದರೆ ತಿಮರೆ ಒಂದೆಲಗ ಅಂತ ನಾವು ಕರಿತೇವೆ ಭ್ರಾಹ್ಮಿ. ಅದನ್ನು ಮನೆಯಲ್ಲಿದ್ದರೆ ನಟ್ಟರೆ ಭಾಳ ಒಳ್ಳೆಯದು. ತಂಬುಳಿ ರೂಪದಲ್ಲಿ ತಿನ್ಬೋದು, ಬೆಳಗ್ಗೆದ್ದು 2 ಎಲೆ ಜಗದು ತಿಂದರೂ ಆಯಿತು, ಅಥವಾ ಸಂಜೆ ಒಂದು ಮುಷ್ಟಿಯಷ್ಟು ಒಂದೆಲಗವನ್ನು 1 ಲೋಟ ನೀರಿಗೆ ಹಾಕಿ ಮಿಕ್ಸಿಯಲ್ಲಿ ರುಬ್ಬಿ ಆ ನೀರನ್ನು ಕುಡಿದ್ರೂ ಕೂಡ ಹೆಲ್ತಿಗೆ ಭಾಳ ಒಳ್ಳೆಯದು ಸರ್. ಆದರೆ ಅದಕ್ಕೆಲ್ಲ ಟೈಮ್ ಬೇಕು ಅಂತ ಹೇಳುವವರೇ ಇರೋದು, ನಮಗೆ ಪುರುಸೊತ್ತಿಲ್ಲ ನಾವು ಯಾವಾಗ ಮಾಡೋದು ಅಂತ, ಅದು ಬಿಡಿ. ಆದರೆ ಬ್ರಾಹ್ಮಿ ತೈಲವನ್ನು ತಯಾರಿಸಿಟ್ಕೊಂಡ್ರೆ ಬೇರೇನೂ ಬೇಕಾಗುವುದಿಲ್ಲ, ತಲೆ ಕೂದಲು ಚೆನ್ನಾಗಿಯೇ ಇರ್ತದೆ. ಬ್ರಾಹ್ಮಿಗೆ ನಾವು ತೆಂಗಿನೆಣ್ಣೆ ಅಥವಾ ಎಳ್ಳೆಣ್ಣೆ, ಯಾವ ಎಣ್ಣೆ ಬೇಕು ಆ ಎಣ್ಣೆಯನ್ನು ಒಂದು ಲೀಟ್ರ್ನಷ್ಟು ತಗೊಂಡ್ರೆ, ಈಗ ಒಂದು ಲೋಟ ರಸ ಇದ್ದರೆ ನಮ್ಮದು ಅಂದರೆ ಯಾವುದೇ ಎಲೆಗಳು, ಈಗ ಬ್ರಾಹ್ಮಿ ಎಲೆ ಮುಖ್ಯವಾಗಿ ಬೇಕು, ಅದರ ಜೊತೆಯಲ್ಲಿ ಸಹದೇವಿ ಗಿಡ, ಆಮೇಲೆ ದಾಸವಾಳ ಎಲೆಗಳು, ನೆಲ್ಲಿಕಾಯಿ ಎಲೆಗಳು, ಮದರಂಗಿ ಎಲೆ, ಕರಿಬೇವಿನ ಎಲೆ, ಆರೋಗ್ಯಕ್ಕೆ ಅವೆಲ್ಲ ಎಲೆಗಳು ಒಳ್ಳೆಯದು. ಆ ಕರಿಬೇವು ಅಂತ ಹೇಳಿದರೆ ಈಗ ಟಿ ವಿಯಲ್ಲಿ ದಿನಾ ಹೇಳ್ತಾರೆ ಕಪ್ಪು ಎಲೆ ಕಪ್ಪು ಎಲೆ ಅಂತ, ಅಂದರೆ ಅದು ಕೂದಲನ್ನು ಕಪ್ಪು ಮಾಡುವ ಶಕ್ತಿ ಇದೆ. ಬರೇ ಕರಿಬೇವು ಸೊಪ್ಪನ್ನು ಕಡಿದು ತಲೆಗೆ ಹಚ್ಕೊಂಡು ಒಂದು ವಾರಕ್ಕೊಂದ್ಸಲ ಸ್ನಾನ ಮಾಡಿದರೂ ಕೂಡ ಕೂದಲಿನ ಆರೋಗ್ಯ ಚೆನ್ನಾಗಿರ್ತದೆ. ಇನ್ನು ಮೆಹಂದಿ ಹಾಕ್ಕೊಂಡ್ರೆ ಕೆಂಪಾಗ್ತದೆ ಅನ್ನುವ ಭಾವನೆ ಜನರಲ್ಲಿದೆ, ಆದರೆ ಕಪ್ಪಗಿರೋದು ಕೆಂಪಾಗುವುದಿಲ್ಲ, ಅದಕ್ಕೆ ಶೈನಿಂಗ್ ಬರ್ತದೆ. ನಿಜವಾಗಿ ಬೆಳ್ಳಗೆ ಏನಾಗಿದೆ ಅದು ಮಾತ್ರ ಕೆಂಚಾಗ್ತದೆ. ಸಣ್ಣ ವಯಸ್ಸಿನವರು ಕಪ್ಪಿರುವಾಗ ಮದರಂಗಿ ಹಾಕೋದ್ರಲ್ಲಿ ಏನು ತೊಂದರೆ ಇಲ್ಲ, ಕೂದಲು ಶೈನಿಂಗ್ ಆಗಿರ್ತದೆ, ಹೊಳಿತದೆ. ಹಾಗೆ ಆ ಎಣ್ಣೆಯನ್ನು ತಯಾರಿಸುವ ಒಂದು ಕ್ರಮ ಕೂಡ ನಾನು ಬರೆದಿದ್ದೇನೆ, ಬ್ರಾಹ್ಮಿ ತೈಲ. ಅದು ಏನಂತ ಹೇಳಿದರೆ, ನಾವು ಈ ಎಣ್ಣೆಯನ್ನು ತರಬೇಕು, ತಂದ ನಂತರ ಸೊಪ್ಪುಗಳು ಮಳೆಗಾಲದಲ್ಲಿ ಮಾಡೋದು ಭಾರಿ ಒಳ್ಳೆಯದು ಸರ್, ಯಾಕಂದರೆ ಎಲ್ಲ ರೀತಿ ಸೊಪ್ಪುಗಳು ಏನಾಗ್ತದೆ ಚಿಗುರಿಕೊಂಡು ನಮಗೆ ತುಂಬ ಎಲೆಗಳು ರಸ ಮತ್ತೆ ತುಂಬ ಬಿಡ್ತದೆ. ಆದರೆ ಈಗ ಏನು ಅಂತ ಹೇಳಿದರೆ, ಸೆಕೆಗಾಲದಲ್ಲಿ ಸ್ವಲ್ಪ ಗಿಡಗಳು ಕಡಿಮೆ ಸಿಗ್ತದೆ, ಎಲೆಗಳು ಕಡಿಮೆ ಸಿಗ್ತದೆ. ನಾವು ಆ ಟೈಮಲ್ಲಿ ಎಣ್ಣೆ ತಯಾರಿಸಿಟ್ಕೊಂಡ್ರೆ ಇಡೀ ವರ್ಷ ಕೂಡ ಎಣ್ಣೆ ಹಾಳಾಗುವುದಿಲ್ಲ. ಅದನ್ನು ತಯಾರಿಸುವಾಗ ಈ ಬ್ರಾಹ್ಮಿ ಗಿಡ ಹೆಚ್ಚಾಗಿ ಎಲ್ರಿಗೂ ಗೊತ್ತಿದೆ, ಏನು ಕ್ವಶನ್ ಬರುವುದಿಲ್ಲ. ಆದರೆ ಸಹದೇವಿ ಗಿಡ ಅಂದರೆ ಯಾವುದು ಅಂತ ಒಂದು ಪ್ರಶ್ನೆ ಬರ್ತದೆ, ಓದಲ್ಲೆಲ್ಲ ಕೇಳ್ತಾರೆ. ಅದು ನಮ್ಮ ತೆಂಗಿನ ತೋಟಗಳಲ್ಲಿ ಇರ್ತದೆ ಸರ್, ಗದ್ದೆಯಲ್ಲಿ. ಒಂದು ಪಾರ್ಥೇನಿಯಂ ಹೂವಿನ ಹಾಗೆ ಪಿಂಕ್ ಕಲರಿನ ಚಿಕ್ಕ ಹೂ ಬರ್ತದೆ, ಅದು ಸಹದೇವಿ ಗಿಡ. ಸಣ್ಣ ಹೂ ನೋಡಲಿಕ್ಕೆ ಪಾರ್ಥೇನಿಯಂ ಹಾಗೆ, ಪಾರ್ಥೇನಿಯಂ ದೊಡ್ಡದು ಹೂ ಆಗ್ತದೆ, ಕೊಳೆ ಅದು ಕಳೆ ಗಿಡ, ಅದನ್ನು ಕಿತ್ತು ಬಿಸಾಡಬೇಕು. ಆದರೆ ಈ ಗಿಡಗಳು ಸಹದೇವಿ ಗಿಡಗಳು ಬಹಳ ಒಳ್ಳೆಯದು, ಅದನ್ನು ಬೇರು ಸಮೇತ ತೆಗಿಬೇಕು. ಆಮೇಲೆ ಪೊನ್ನಂಗಣಿ ಗುರ್ತ ಇಲ್ಲದಿದ್ದರೆ ಬೇಡ. ಗರ್ಗ ಗಿಡ ಹೆಚ್ಚಾಗಿ ಎಲ್ರಿಗೂ ಗೊತ್ತಿರ್ತದೆ ಅಂತ ಅಂದ್ಕೊಳ್ತೇನೆ, ಅದು ಬೆಂಡೋಲೆಯ ಹಾಗೆ ಹೂ ಬರ್ತದೆ ಗರ್ಗ ಗಿಡ, ಬಿಳಿ ಬಣ್ಣದ ಒಂದು ಹೂವು, ಗದ್ದೆಯ ಹುಣಿಯಲ್ಲಿರ್ತದೆ, ಆ ಗಿಡವನ್ನು ಕೂಡ ಹಾಕ್ಬೋದು. ನಂತರ ಅದು ಯಾವುದು ಇಲ್ಲ ಅಂದರೆ ನಮಗೆ ಪರಿಚಿತವಾದಂತಹ ದಾಸವಾಳ, ಆಮೇಲೆ ಇದು ನಮ್ಮದು ಕರಿಬೇವು ಸೊಪ್ಪು, ಕಹಿಬೇವು ಕೂಡ ಏನು ಇದ್ದರೆ ಆಗ ಕಹಿಬೇವು ಹಾಕೋದ್ರಿಂದ ಕ್ರಿಮಿನಾಶಕವಾಗಿ ಅದು ಕೆಲಸ ಮಾಡ್ತದೆ. ಈಗ ಆ ಎಲ್ಲ ಸೊಪ್ಪುಗಳನ್ನು ತರೋದು, ಜಾಸ್ತಿ ತಿಮರೆ ಅರ್ಧಾಂಶದಷ್ಟು ತಿಮರೆ ಇದ್ದರೆ, ಎಲ್ಲ ಉಳಿದ ಎಲ್ಲ ಸೊಪ್ಪುಗಳು ಒಟ್ಟಿಗೆ ಅರ್ಧಾಂಶ ಇದ್ದರೆ ಸಾಕು. ಆಗ ಅದೆರಡೂ ಸೊಪ್ಪನ್ನು ತೊಳೆದು ನೆರಳಲ್ಲಿ ಒಣಗಿಸಬೇಕು, ಬಿಸಿಲಿಗಿಡಬಾರ್ದು. ನೆರಳಲ್ಲಿ ಪೇಪರಿಗೆ ಅಥವಾ ಬಟ್ಟೆಗೆ ಹಾಕಿಟ್ಟು ಒಣಗಿದ ನಂತರ ನೀರಿನ ಪಸೆ ಆರಿದ ನಂತರ ಅದನ್ನು ಕಡಿಬೇಕು. ಕಡಿದು ರಸ ನೀರು ಹಾಕ್ಕೊಳ್ಬಾರ್ದು, ಕಡಿದು ರಸ ಏನು ಬರ್ತದೆ ಸೊಪ್ಪಿನ ರಸ, ಆ ರಸವನ್ನು ಅಳತೆ ಮಾಡಬೇಕು. ಒಂದು ಲೋಟ ರಸ ಇದ್ದರೆ ಒಂದು ಲೋಟ ಎಣ್ಣೆ, ಅದು ಎಷ್ಟು ರಸ ನಿಮ್ಮ ಹತ್ರ ಇದೆ ಅಷ್ಟು ಎಣ್ಣೆಯನ್ನು ತಯಾರು ಮಾಡಿಕೊಂಡ್ರೆ. ಈಗ ನೀವು ಈ ಥರ ಮಾಡಿದ ನಂತರ ಅದನ್ನು ಕುದಿಲಿಕ್ಕಿಡಬೇಕು ಎಣ್ಣೆಯನ್ನು. ಎಣ್ಣೆ ಪ್ರಾರಂಭದಲ್ಲಿ 10 ನಿಮಿಷ ಬಿಸಿಯಾಗಬೇಕು. ನಂತರ ಆ 10 ನಿಮಿಷ ಬಿಸಿಯಾದ ನಂತರ ನಾವೇನು ತೆಗೆದಿಟ್ಟಿದ್ದೇವೆ ಆ ಎಣ್ಣೆ ಎಲೆಯ ರಸವನ್ನು ಆ ಎಣ್ಣೆಗೆ ಹಾಕಬೇಕು. ಜೊತೆಯಲ್ಲಿ ಗಂಧದ ಚಕ್ಕೆಯನ್ನು ಹಾಕ್ಬೋದು, ಒಳ್ಳೆ ಪರಿಮಳ ಕೊಡ್ತದೆ ಸಂಟೆನಾಗೆ. ಆಮೇಲೆ ಈಶ್ವರಿ ಬೇರಂತ ಒಂದು ಸಿಗ್ತದೆ ಗೆಣಸಿನ ಗಡ್ಡೆ ಹಾಗೆ, ನಮ್ಮ ಉಡುಪಿ ಗ್ರಂಥಿ ಅಂಗಡಿಗಳಲ್ಲಿ ಸಾಮಾನ್ಯ ಎಲ್ರಿಗೂ ವಿಚಾರಿಸಿದರೆ ಕೊಡ್ತಾರೆ ಆಯುರ್ವೇದ ಅಂಗಡಿಗಳಲ್ಲಿ. ಅಲ್ಲಿ ಈಶ್ವರಿ ಬೇರನ್ನು ಒಂದು ಸ್ವಲ್ಪ ತಗೊಂಡು ಒಂದು 5 ಗ್ರಾಮಿನಷ್ಟು ಸಾಕು 1 ಲೀಟ್ರ್ ಎಣ್ಣೆಗೆ. ಅದನ್ನು ಏನು ಮಾಡಬೇಕು, ಜಜ್ಜಿ ಅದನ್ನು ಕೂಡ ಎಣ್ಣೆಗೆ ಹಾಕೋದು. ಸರಿ ಎಣ್ಣೆ ಕಾದು ಕಾದು ಕಾದು ತುಪ್ಪ ಕಾದ ಹಾಗೆ ನೀರಿನ ಪಸೆ ಎಲ್ಲ ಆವಿಯಾಗಿ ಆ ಕುದಿಯುವಂಥದ್ದು ನಿಂತ ನಂತರ ನಾವು ಬೆಂಕಿಯನ್ನು ಆರಿಸಬೇಕು. ಆದರೆ ಅದು 3 ತಿಂಗಳು ಉಳಿಸುವಂಥ ಎಣ್ಣೆ, 1 ಕುದಿಪಾಕದ ಎಣ್ಣೆ ಅಂತ. ಪುನಃ ನಾವು ಒಂದು 1/2 ಗಂಟೆ ಬಿಟ್ಟು ಮತ್ತೆ ಪುನಃ ಕುದಿ ಬೆರೆಸಿದರೆ, ಆಮೇಲೆ ತಣ್ಣಗಾಗಲಿಕ್ಕೆ ಬಿಟ್ಟರೆ 2 ಸಲ ಕಾಯಿಸಿದ ಎಣ್ಣೆ 2 ಕುದಿಪಾಕದ ಎಣ್ಣೆ ಅಂತ ಹೆಸರು. ಆನಂತರ 30 ನಿಮಿಷ ಬಿಟ್ಟು ಮತ್ತೆ ಪುನಃ ಕುದಿಸಿದರೆ ವರ್ಷ ಇಡೀ ಎಣ್ಣೆಯನ್ನು ಇಡ್ಬೋದು. ಈ ರೀತಿ ನಾವು ಎಣ್ಣೆ ಮಾಡಿ ಇಟ್ಟುಕೊಂಡ್ರೆ ಮಳೆಗಾಲದಲ್ಲಿ ನೀವು ಇಡೀ ವರ್ಷ ತಲೆಗೆ ಕೇವಲ ವಾರಕ್ಕೊಂದೆರಡು ಸಲ ಆ ಎಣ್ಣೆಯನ್ನು ಹಚ್ಚಿಕೊಂಡ್ರೆ ಸರ್, ಪ್ರತಿಯೊಂದರಲ್ಲೂ ಕೂಡ ಒಂದೊಂದು ಸತ್ವ ಇದೆ. ಈ ಗರ್ಗ ಗಿಡದಲ್ಲಿ ಕೂದಲು ಉದುರದ ಹಾಗೆ ಹೆಲ್ಪ್ ಮಾಡ್ತದೆ, ಆಮೇಲೆ ಪೊಂಗಣಿ ಗಿಡ ಕೂಡ ಉದುರುದನ್ನು ತಡೀತದೆ. ಆ ಗಿಡ ಗುರ್ತ ಇಲ್ಲದಿದ್ದರೆ ಸಹದೇವಿ ಗಿಡ ಕಪ್ಪಾಗಲಿಕ್ಕೋಸ್ಕರ, ನಾವು ಕೂದಲು ಕಪ್ಪಾಗಲಿಕ್ಕೋಸ್ಕರ ಕರಿಬೇವು ಅಥವಾ ಸಹದೇವಿ ಗಿಡ ಇದನ್ನು ಉಪಯೋಗ ಮಾಡ್ಬೋದು. ಇನ್ನು ಸ್ಮರಣ ಶಕ್ತಿಗೆ ತಿಮರೆ, ನೆನಪಿನ ಶಕ್ತಿ ತುಂಬ ಚೆನ್ನಾಗಿ ಮಕ್ಕಳಿಗೆ ಆಗಬೇಕು ಅಂತಿದ್ದರೆ ವಾರಕ್ಕೊಂದ್ಸಲ ಎರಡು ಸಲ ಶಾಲೆಗೆ ಹೋಗುವ ಮಕ್ಕಳಿಗೆ ಈ ಎಣ್ಣೆ ಪರೀಕ್ಷೆ ದಿನ ಹಾಕಬಾರ್ದು, ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಪರೀಕ್ಷೆ ದಿನ ದಯವಿಟ್ಟು ಅದನ್ನು ತಪ್ಪಿಸಿ ಅವರ ಎಕ್ಸಾಮ್ ಮುಗಿಸಿ ಬಂದಮೇಲೆ ಎಣ್ಣೆ ಹಾಕಿ ಸ್ನಾನ ಮಾಡಿಸ್ಬೋದು. ಹೌದು ಹೌದು, ಅದು ತಲೆಗೆ ಸರಿಯಾಗಿ ಎಣ್ಣೆಯನ್ನು ತಿಕ್ಕಿ ಸ್ನಾನ ಮಾಡಿಸೋದ್ರಿಂದ ಆ ಕೂದಲು ಚೆನ್ನಾಗಿ ಬೆಳೀತದೆ. ಆಮೇಲೆ ತುಳಸಿ ದಳವನ್ನು ಕೂಡ ಹಾಕ್ಬೋದು ಅಥವಾ ಕಹಿಬೇವು, ನಾನಾಗ ಹೇಳಿದೆ ಅದೆರಡು ಕೂಡ ಕ್ರಿಮಿನಾಶಕ. ತುಳಸಿ ಎಲೆ ಕೂಡ ಒಂದು ಮುಷ್ಟಿ ಹಾಕ್ಬೋದು, ಜೊತೆಯಲ್ಲಿ ಕಹಿಬೇವನ್ನು ಕೂಡ ಹಾಕ್ಬೋದು. ಇದಿಷ್ಟನ್ನು ಹಾಕಿ ಎಣ್ಣೆಯನ್ನು ತಯಾರಿಸಿ ಇಟ್ಟುಕೊಂಡ್ರೆ ಮಕ್ಕಳಿಗೆ ಅದೇ ಸಾಕಾಗ್ತದೆ, ಕೂದಲು ಉದುರುದಿಲ್ಲ, ಕಪ್ಪಾಗಿ ಬೆಳೀತದೆ, ಆಮೇಲೆ ಈ ಹೇನ ಆಗುವುದಿಲ್ಲ, ಮತ್ತು ಹೊಟ್ಟು ಕೂಡ ಬರುವುದಿಲ್ಲ. ಇನ್ನೊಂದು ಎಣ್ಣೆ ಮಾಡಲಿಕ್ಕಾಗ್ತದೆ, ನಿದ್ರಾಹೀನತೆಗೆ ಎಣ್ಣೆ ಅಂತ, ನೆಲ್ಲಿಕಾಯಿ ರಸ. ಈಗ ನೆಲ್ಲಿಕಾಯಿ ರಸವನ್ನು ಅದು ಆಗ ಹೇಳಿದ ಎಣ್ಣೆಗೆ ಹಾಕ್ಬೋದು ಸರ್, ಅದು ಕೂಡ ಸಿ ವಿಟಾಮಿನ್. ಯಾವಾಗಲೂ ಕೂದಲಿಗೆ ಪ್ರಾಬ್ಲಮ್ ಆದಾಗ ನಾವು ಸಿ ವಿಟಾಮಿನ್ ಹೆಚ್ಚು ತಿನ್ನಬೇಕು, ದೇಹಕ್ಕೆ ಒಳಗೂ ಹೋಗಬೇಕು, ತಲೆಗೂ ಹೋದರೆ ಮೊಸರು ಹಚ್ಚಿ ಸ್ನಾನ ಮಾಡಿದರೂ ಆಗ್ತದೆ ಅಂತ ಹೇಳ್ತಾರೆ. ಹಾಗೆ ನೆಲ್ಲಿಕಾಯಿ ರಸ ಒಂದು ಲೋಟ, ತೆಂಗಿನ ಹಾಲು ಒಂದು ಲೋಟ, ಮದರಂಗಿ ರಸ ಒಂದು ಲೋಟ, ಹಳದಿ ಗೊರಟಿಗೆ, ಗೊರಟಿಗೆ ಹೂ ಅಂತ ಹೇಳ್ತಾರಲ್ಲ ಸ್ಫಟಿಕ, ಆ ಹೂವಿನ ರಸ ಒಂದು ಲೋಟ, ಗರ್ಗ ಗಿಡದ ರಸ ಒಂದು ಲೋಟ, ಎಳ್ಳೆಣ್ಣೆ ಒಂದು ಲೋಟ, ಒಟ್ಟಿಗೆ 6 ಐಟಮ್ ಆಯಿತು. ಅದನ್ನೆಲ್ಲವನ್ನು ಒಟ್ಟಿಗೆ ಬಾಣಲೆಗೆ ಹಾಕಿ ಬಿಸಿ ಮಾಡಿ ಸಣ್ಣ ಉರಿಯಲ್ಲಿ ಬೇಯಿಸ್ತಾ ಬೇಯಿಸ್ತಾ ಅದು ಆ ನೀರಿನ ಅಂಶ ಆವಿಯಾಗುವವರೆಗೆ ಇಟ್ಟು ನಂತರ ಒಂದು ಬಟ್ಟೆಯಲ್ಲಿ ಸೋಸಿ ಬಾಟ್ಲಿಗೆ ಹಾಕಿ ಇಟ್ಕೊಳ್ಬೇಕು. ಅದಕ್ಕೆ ಬೇಕಿದ್ದರೆ ಲೋಳೆ ಸರ ಹಾಕ್ಬೋದು, ಅಲೋವೆರಾ ಕೂಡ ಭಾಳ ಒಳ್ಳೆಯದು ಮುಖದ ಸೌಂದರ್ಯಕ್ಕೂ ಕೂಡ. ಯಾವುದೇ ಕಲೆ ಹೋಗಲಿಕ್ಕೆ ಈ ಕರಂಗ ಅಂತ ಏನಾಗ್ತದೆ ಮುಖದಲ್ಲಿ, ಆಗ ಆ ಕಪ್ಪು ಕಲೆ ಹೋಗಿಸ್ಲಿಕ್ಕೆ ಹೆಂಗಸರು ಅಲೋವೆರಾವನ್ನು ಒಂಚೂರು ಹಳದಿ ಹಾಕ್ಕೊಂಡು ಅದನ್ನು ತಿಕ್ಕಿಕೊಂಡು ಮತ್ತೆ ಸ್ನಾನ ಮಾಡಿದರೆ ಅದರಿಂದ ವಾಸಿಯಾಗ್ತದೆ. ಹೀಗೆ ಈ ಎಣ್ಣೆ ನಾವೇನು ತಯಾರು ಮಾಡ್ತೇವೆ 6 ಐಟಮ್ ನಾನಾಗ ಹೇಳಿದ್ದನ್ನು ಕುದಿಸಿ ಅದನ್ನು ಇಟ್ಟುಕೊಂಡು ಎಣ್ಣೆ ಹಾಕ್ಕೊಳ್ಳೋದ್ರಿಂದ ನಿದ್ರೆ ಬಾರದವರಿಗೆ, ಆ ನಿದ್ರಾಹೀನತೆ ಅಂತ ಏನಿದೆ ಅಂಥವರಿಗೆ ಚೆನ್ನಾಗಿ ನಿದ್ದೆ ಬರ್ತದೆ. ಪ್ಲಸ್ ಬಿಳಿ ಕೂದಲು ಕಪ್ಪಾಗಲಿಕ್ಕೆ ಅದು ತಡೀತದೆ ಮತ್ತು ಬಲವನ್ನು ಕೊಡ್ತದೆ. ಒಳ್ಳೆಯದು ಶರಾವತಿ ರವಿರಾಜ್ ಅವರೇ, ಬಹಳಷ್ಟು ವಿಚಾರವನ್ನು ನೀವು ಹಂಚಿಕೊಂಡ್ರಿ, ಇನ್ನಷ್ಟು ವಿಚಾರಗಳು ನಿಮ್ಮಲ್ಲಿ ಇವೆ. ನಿಮ್ಮನ್ನು ಸಂಪರ್ಕಿಸಬೇಕಿದ್ರೆ ದೂರವಾಣಿ ಸಂಖ್ಯೆಯನ್ನು ನಮ್ಮ ಕೇಳುಗರಿಗೆ ತಿಳಿಸಿದರೆ ಬಹುಶಃ ಯಾವುದೇ ಸಂಶಯಗಳಿದ್ದರೆ, ವಿಶೇಷವಾಗಿ ಆ ಹಣ್ಣುಗಳ ಅಥವಾ ಇವುಗಳ ಒಂದು ಮೌಲ್ಯವರ್ಧನೆ ಮಾಡುವಂತಹದ್ದಿರ್ಬೋದು ಅಥವಾ ಸೌಂದರ್ಯವರ್ಧಕಗಳಾಗ್ಬೋದು, ಬಾಣಂತಿಯರ ಒಂದು ಆ ಚಿಕಿತ್ಸೆ ಆಗ್ಬೋದು, ಈ ಬಗ್ಗೆ ಹೆಚ್ಚಿನ ವಿವರನ್ನು ಪಡ್ಕೊಳ್ಬೋದು, ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಹೇಳಿಬಿಡಿ. 9845334600. ಇನ್ನೊಮ್ಮೆ ಹೇಳ್ತೇನೆ, 9845534360. ಭಾಳ ಸಂತೋಷ ಶರಾವತಿಯವರೇ, ಸಾಕಷ್ಟು ಮಾಹಿತಿಯನ್ನು ನಮ್ಮ ಕೇಳುವ ಜೊತೆಗೆ ಹಂಚಿಕೊಂಡಿದ್ರಿ, ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಯ ಕುರಿತು ಶಿರ್ವದ ಶರಾವತಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಉದ್ಯೋಗವಾಣಿ. ನನ್ನ ಹೆಸರು ನಿತೇಶ್ ಅಂತ. ನಾನು SLC ಪಾಸ್ ಆದ ನಂತರ 2016 GTTC ದಾಂಡೇಲಿಯಲ್ಲಿ ಡಿಪ್ಲೊಮಾ ಕೋರ್ಸ್ ಪಡೆದಿದ್ದೇನೆ. ಈಗ KSB ಪಂಪ್ ಪುಣೆಯಲ್ಲಿ ವರ್ಷಕ್ಕೆ 400,000 ಕೆಲಸದಲ್ಲಿ ಸೇರಿದ್ದೇನೆ. ನೀವು ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ಹಿಂದೆ GTTC ಸೇರಿ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ 1-555-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ, ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ, ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ, ಔರ್ 60 ವರ್ಷ ಕಿ ಆಯು ಸೇ 3,000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ, 55 ರೂಪಾಯಿ ಸೇ 200 ರೂಪಾಯಿ ಕಿ

ನರಯಾನದೊಳು ಕ್ಷಣ ನರವರ ನೆನೆಸುವಿ, ವರ ಛತ್ರ ಚಾಮರ ಹಾಕಿಸುವಿ. ನರಯಾನದೊಳು ಕ್ಷಣ ನರವರ ನೆನೆಸುವಿ, ವರ ಛತ್ರ ಚಾಮರ ಹಾಕಿಸುವಿ. ಕರುಣಾನಿಧೆ ನಿನ್ನ ಕರುಣೆ ತಪ್ಪಿದ ಮೇಲೆ, ಕರುಣಾನಿಧೆ ನಿನ್ನ ಕರುಣೆ ತಪ್ಪಿದ ಮೇಲೆ, ಚರಣಾಭರಣ ಪಾದ ರಕ್ಷೆಯು ದೊರೆಯದು. ಇಟ್ಟಾಗೆ ಇರುವೆನು ಹರಿಯೇ, ಇಟ್ಟಾಗೆ ಇರುವೆನು ಹರಿಯೇ, ಎನ್ನ ದೊರೆಯೇ ದೊರೆಯೇ, ಇಟ್ಟಾಗೆ ಇರುವೆನು ಹರಿಯೇ. ಗಂಗಾ ಜನಕ ಪಾಂಡುರಂಗ ನಿನ್ನಯ ಭಕ್ತ ಸಂಗವಿರಲಿ, ದುಷ್ಟ ಸಂಗ ಬೇಡ. ಗಂಗಾ ಜನಕ ಪಾಂಡುರಂಗ ನಿನ್ನಯ ಭಕ್ತ ಸಂಗವಿರಲಿ, ದುಷ್ಟ